ಅಸಗೋಡು ಪೋಸ್ಟ್, ಜಗಳೂರು ತಾಲೂಕು. ಎಸ್ ವನಿತಾ, ಡಾಟರ್ ಆಫ್ ಜಿಸಿ ಶಿವಕುಮಾರ್, ಸಾಗಲಗಟ್ಟೆ, ಗುತ್ತಿದುರ್ಗ ಪೋಸ್ಟ್, ಜಗಳೂರು ತಾಲೂಕು. ಅನುಜಾಕ್ಷಿ, ವೈಫ್ ಆಫ್ ನರಸಿಂಹಸ್ವಾಮಿ, ಮೀರಸಾಬಿಹಳ್ಳಿ, ಚಳ್ಳಕೆರೆ ತಾಲೂಕು. ಎಸ್ ವೀರಭದ್ರಪ್ಪ, ಸನ್ ಆಫ್ ಷಣ್ಮುಖಪ್ಪ, ಹೊಸೂರು, ಚದರಗೊಳ್ಳ ಪೋಸ್ಟ್, ಜಗಳೂರು ತಾಲೂಕು. ಸುರೇಶ್ ಬೆಣ್ಣಿ, ಸನ್ ಆಫ್ ಸಿದ್ದಲಿಂಗಪ್ಪ ಬೆಣ್ಣಿ, ಮೂರನೇ ಅಡ್ಡರಸ್ತೆ, ಹೊಸಭರಂಪುರ, ಹರಿಹರ. ಡಿ ನರಸಿಂಹಸ್ವಾಮಿ, ಕಾಪರಹಳ್ಳಿ ಪೋಸ್ಟ್, ಚಳ್ಳಕೆರೆ ತಾಲೂಕು. ಬಿಎಸ್ ಪವನ್ ಕುಮಾರ್, ವಿನಾಯಕ ಬಡಾವಣೆ, ವಿದ್ಯಾನಗರ, ದಾವಣಗೆರೆ. ಎನ್ ಗಂಗಾಧರಪ್ಪ, ಮಸ್ಕಲ್ ಪೋಸ್ಟ್, ಹಿರಿಯೂರು ತಾಲೂಕು. ಎಂವೈ ಲಕ್ಷ್ಮೀನಾರಾಯಣ, ಸನ್ ಆಫ್ ಎರ್ರಿಸ್ವಾಮಿ ಎಂ, ಕೆಎಚ್ಡಿಸಿ ಕಾಲೋನಿ, ಮೊಳಕಾಲ್ಮೂರು. ಎನ್ ವೀರಪ್ಪ, ಶಿಕ್ಷಕರು, 15ನೇ ಕ್ರಾಸ್, ವಿದ್ಯಾನಗರ, ದಾವಣಗೆರೆ. ಶಾಂತಾ ಎಸ್ ಕುಂಬಾರ್, ಜಾನುಕೊಂಡ, ಪಂಡ್ರಹಳ್ಳಿ ಪೋಸ್ಟ್, ಚಿತ್ರದುರ್ಗ ತಾಲೂಕು. ಬಿಎಚ್ ಋಷಭೇಂದ್ರಪ್ಪ, ಸೂರಗೊಂಡನಹಳ್ಳಿ, ಮರಿಕುಂಟೆ ಪೋಸ್ಟ್, ಜಗಳೂರು ತಾಲೂಕು. ರೇವತಿ ಬಿ ಹಲಗತ್ತಿ, ಕೇರ್ ಆಫ್ ಸಿಎಸ್ ಮೂಲಿಮನಿ, ಬಾವಿಕಟ್ಟೆ ಪ್ಲಾಟ್, ಶ್ರೀನಗರ, 1ನೇ ಕ್ರಾಸ್, ಧಾರವಾಡ. ಹೆಚ್ ಬಸವರಾಜಪ್ಪ, ಹನುಮಂತಪ್ಪ, ಜಾನುಕೊಂಡ, ಪಂಡ್ರಹಳ್ಳಿ ಪೋಸ್ಟ್, ಚಿತ್ರದುರ್ಗ ತಾಲೂಕು. ಕೇಳುಗರೆ, ನೇಗಿಲ ಜಗಲಿ ಬಹುಮಾನಗಳನ್ನು ಇದೇ ಮಾರ್ಚ್ 15ರಂದು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗುವ ರೇಡಿಯೋ ಕಿಸಾನ್ ದಿವಸ್ ಕಾರ್ಯಕ್ರಮದಲ್ಲಿ ವಿತರಿಸಲಾಗುವುದು. ಬಹುಮಾನ ವಿಜೇತ ಕೇಳುಗರು ಅಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮದಲ್ಲಿ ಹಾಜರಿರಲು ಕೋರಲಾಗಿದೆ. ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರೇ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆ ಎಂಬ ಘೋಷವಾಕ್ಯದಡಿಯಲ್ಲಿ 4 ದಿನಗಳ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಇದೇ ಮಾರ್ಚ್ 17ರಿಂದ 20ರವರೆಗೆ ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿ ಆಯೋಜಿಸಲಾಗಿದೆ. ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿಸಲಾಗಿದೆ. ರೈತ ಬಾಂಧವರೇ ನಮಸ್ಕಾರ, ನಾನು ಡಾಕ್ಟರ್ ಭರತ್ ಕುಮಾರ್ ಟಿಪಿ, ಸಹಾಯಕ ಪ್ರಾಧ್ಯಾಪಕನಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಬಾರ್ಡ್ ಆಗಿರ್ಬೋದು, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು, NGOಗಳು FPOಗಳನ್ನ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ FPOಗಳು ನಮ್ಮ ರಾಜ್ಯದಲ್ಲಿ ಏನು ಉದ್ದೇಶ, ಯಾವ ಲೆವೆಲ್ಗೆ ಕಂಪನಿಯಾಗಿ ಬೆಳಿಬೇಕು ಅಂತ ಇತ್ತು, ಆ ಲೆವೆಲ್ಗೆ ಕಂಪನಿಯಾಗಿ ಬೆಳಿಲಿಕ್ಕೆ ಇನ್ನೂ ಅಷ್ಟು ಮಟ್ಟಿಗೆ ನಾವು ಹೆಜ್ಜೆಯನ್ನ ಇಟ್ಟಿಲ್ಲ. ಈ ಒಂದು FPOಗಳು ಏನಿದಾವೆ, ರೈತರಿಂದ ರೈತರೇ ಕಟ್ಟಿದಂತಹ ಒಂದು ಕಂಪನಿಗಳಾಗಿರ್ತದೆ. ಆ ನಿಟ್ಟಿನಲ್ಲಿ ರೈತರೇ ಕೂಡ ಮನ್ಸು ಮಾಡಿ ಈ ಒಂದು ಕಂಪನಿಗಳನ್ನ ಉದ್ದಾರದ ಕಡೆಗೆ ತಗೋಬೇಕಾಗಿರುತ್ತೆ. ಯಾವ ರೀತಿ ಈ ಒಂದು FPOನ ನಡೆಸಿರೋಂಥದ್ದು, ಈಗ ನಾನು ಒಬ್ಬನೇ ಹೋಗಿ ಮಾರ್ಕೆಟ್ನಲ್ಲಿ ನನ್ನ ಉತ್ಪಾದನೆಯನ್ನು ಮುಂದಿಟ್ಟು ನನ್ನ ಬೆಲೆಯನ್ನು ಕೇಳಿದರೆ ಅದು ಆಗೋದಿಲ್ಲ. ನಾವೊಂದು 1,000 ಜನ ಸೇರ್ಕೊಂಡು ಉತ್ಪಾದನೆಯನ್ನು ಮುಂದಿಟ್ಟು ನಾವು ಬೆಲೆಯನ್ನು ಕೇಳಿದರೆ ಯಾರೇ ಆದರೂ ಕೂಡ ನಾವು ಹೇಳಿದಂತಹ ಬೆಲೆಗೆ ಅವರು ಬೆಲೆಯನ್ನ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಆ ಉದ್ದೇಶದಿಂದ ರೈತನಿಗೆ ಲಾಭ ಜಾಸ್ತಿ ಇರಬೇಕು, ಅವರು ಪ್ರೈಸ್ ಸೆಟ್ಟರ್ ಆಗಿರಬೇಕು, ಬೆಲೆಯನ್ನ ನಿರ್ಧಾರ ಮಾಡುವಂಥದ್ದು ರೈತರಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು FPO ಕಾನ್ಸೆಪ್ಟ್ ಬಂದಿರೋಂಥದ್ದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು FPOಗಳಿದ್ದಾವೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ರೈತರ ಉತ್ಪಾದನಾ ಕಂಪನಿಗಳೇನಿದ್ದಾವೆ, ಅದಕ್ಕೆ ತಾವೆಲ್ಲರೂ ಶೇರ್ ಹೋಲ್ಡರ್ ಆಗಿ, ಶೇರ್ ಹೋಲ್ಡರ್ ಆದರೆ ಏನಂತ ಅಂದರೆ ನಾವು ಆ ಕಂಪನಿಯ ಭಾಗದಾರರುಗಳು ಅಂತೇಳಿ. ಆ ನಿಟ್ಟಿನಲ್ಲಿ ಆ ಕಂಪನಿಯನ್ನು ನಡೆಸುವಂತಹ ಒಂದು ಶಕ್ತಿ ಅಥವಾ ನಡೆಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿರ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಖ್ಯವಾಗಿ 2 ಕೆಲಸವನ್ನು FPOದಲ್ಲಿ ಮಾಡಬೇಕು, ಒಂದು ಇನ್ಪುಟ್ ಬಿಸ್ನೆಸ್, ಒಂದು ಔಟ್ಪುಟ್ ಬಿಸ್ನೆಸ್. ಇನ್ಪುಟ್ ಬಿಸ್ನೆಸ್ ಅಂತ ಅಂದರೆ ತಮ್ಮ ದೈನಂದಿನ ಕೃಷಿ ಬೆಳೆಗಳಿಗೆ ಏನೇನು ವಸ್ತುಗಳು ಬೇಕೋ, ಪರಿಕರಗಳನ್ನು ಬೇಕೋ ಆ FPO ಮೂಲಕನೇ ಖರೀದಿಸಬೇಕು. ಈ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಡೈರೆಕ್ಟರ್ಸ್ ಏನಿದ್ದಾರೆ, CEO ಅವರು ಏನಿದ್ದಾರೆ, ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಒಬ್ಬ ರೈತರಿಗೆ ಕೃಷಿ ಪರಿಕರಗಳಿಗೆ ಏನು ಬೇಕು, ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಕೆಮಿಕಲ್ಸ್ ಆಗಿರ್ಬೋದು, ಸ್ಪ್ರೇಯರ್ಸ್ ಆಗಿರ್ಬೋದು, ಅಥವಾ ವೀಡ್ ಕಟರ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋಂಥ ಬೂಟ್ಸು, ಗಮ್ಮು, ಒಂದು ಸಣ್ಣ ಸ್ಕ್ರೂ ಡ್ರೈವರು, ಒಂದು ಸಣ್ಣ ನಟ್ಟು, ಪ್ರತಿಯೊಂದನ್ನು ಕೂಡ ಈ ಕಂಪನಿಯಲ್ಲೇನೆ ಕೂಡ ಈ ಒಂದು ಪರಿಕರಗಳನ್ನ ಅವೈಲೇಬಲ್ ಮಾಡಿ ಇಡಬೇಕಾಗಿರುತ್ತೆ. ಈ ರೀತಿ ಈ ಒಂದು ಪರಿಕರಗಳನ್ನ ಈ ಒಂದು FPO ಕಂಪನಿಯಲ್ಲೇ ತಾವು ಇಟ್ಟಿದ್ದಾದಲ್ಲಿ ಆ ಶೇರ್ ಹೋಲ್ಡರ್ಸ್ಗಳು ಇಲ್ಲೇ ಬಂದು ತಗೋಬೇಕು ಎಲ್ಲರೂ ಕೂಡ. ಈ ರೀತಿ ಶೇರ್ ಹೋಲ್ಡರ್ಸ್ಗಳು ವ್ಯವಹಾರವನ್ನು ಮಾಡಿದರೆ ಕಂಪನಿ ಪ್ರಗತಿ ಕಡೆಗೆ ಹೋಗ್ತಾ ಇರ್ತದೆ. ಎಕ್ಸಾಂಪಲ್, ನಾವು ಯಾವುದೋ ಒಂದು ಬ್ರಷ್ ಕಟರ್ ಅಥವಾ ಕಳೆ ಹೊಡೆಯುವ ಯಂತ್ರ ಹೊರಗಡೆ ಮಾರ್ಕೆಟ್ ಅಲ್ಲಿ ನಮ್ಗೊಂದು 15,000 ಸಿಗುತ್ತೆ ಅಂತ ಅಂದ್ರೆ ನಾವು ಅದೇ ಕಂಪ್ನಿಯವ್ರನ್ನ ಕೇಳಿ ನಾವು 10,000 ತಗೊಂಡ್ರೆ 12,000 ರೂಪಾಯಿ ಎಫ್ ಪಿ ಓದಲ್ಲಿ ಮಾರುಕಟ್ಟೆ ಮಾಡಿದ್ರೆ ಒಬ್ಬ ರೈತನಿಗೆ 3,000 ರೂಪಾಯಿ ಹೊರಗಡೆ ಮಾರ್ಕೆಟ್ ಗಿಂತ ಕಮ್ಮಿ ಮಾರ್ಕೆಟ್ ಅಲ್ಲೂ ಸಿಕ್ಕಂಗಾಗುತ್ತೆ, ಕಮ್ಮಿ ದರದಲ್ಲೂ ಕೂಡ 2,000 ರೂಪಾಯಿ ಎಫ್ ಪಿ ಓಗೂ ಕೂಡ ಉಳಿಯುತ್ತೆ, 3,000 ರೂಪಾಯಿ ರೈತಂಗೂ ಕೂಡ ಉಳಿಯುತ್ತೆ. ಈ ರೀತಿ ಇನ್ಪುಟ್ ಬಿಸ್ನೆಸ್ ಗಳನ್ನ ಮಾಡಿದ್ದೆ ಆದಲ್ಲಿ ರೈತನಿಗೆ ಲಾಭದಾಯಕ ಹೆಂಗ ಯಾವ ರೀತಿ ಅಂದ್ರೆ ಖರ್ಚು ಕಮ್ಮಿಯಾಗಿ ಲಾಭದಾಯಕ ಆಗುತ್ತೆ, ಎಫ್ ಪಿ ಓಗೆ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಟರ್ನ್ ಓವರ್ ಜಾಸ್ತಿ ಆಗ್ತಂದ್ರೆ ಲಾಭದಾಯಕ ಹೋಗ್ತದೆ. ಇನ್ನೊಂದು ಎರಡನೇ ಮುಖ್ಯ ಅಂತ ಅಂದ್ರೆ ಔಟ್ಪುಟ್ ಬಿಸ್ನೆಸ್, ಅಂದ್ರೆ ಏನ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಏನ್ ಬೆಳೆ ಬೆಳೆದಿರ್ತಾರೆ, ಅದನ್ನ ಎಫ್ ಪಿ ಓ ಡೈರೆಕ್ಟರ್ಸ್ ಗಳು ಅಥವಾ ಇವ್ರು ಎಸ್ ಇಒಸ್ ಏನಿರ್ತಾರೆ ಬಹಳ ಮುಂಚೂಣಿಯಿಂದ ಕೆಲಸ ಮಾಡಿ ಆ ಬೆಳೆದಿರೋ ಪ್ರಾಡ್ಯೂಸ್ ನ ತಾವೇ ಎಫ್ ಪಿ ಓ ಮೂಲಕನೇ ಅದನ್ನ ಪ್ರೊಕ್ಯೂರ್ ಮಾಡ್ಕೊಂಡು ಅದನ್ನ ನಾವು ಸರಿಯಾದಂತಹ ಮಾರುಕಟ್ಟೆಯಲ್ಲಿ ನಾವು ಮಾರಾಟ ಮಾಡಿದ್ದೆ ಆದಲ್ಲಿ ನಾವು ರೈತರಿಗೆ ಬೆಳೆದಿರೋ ಬೆಳೆಗೆ ಬೆಲೆಯನ್ನ ಹೆಚ್ಚು ಪಡ್ಕೋಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗೆ ನನ್ನ ಫೋನ್ ನಂಬರ್ 9845582681 ಆಗಿರುತ್ತೆ. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें. जागो ग्राहक जागो. उपभोक्ता मामले विभाग, भारत सरकार. ಈಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಒಬ್ಬ ರಾಜಕುಮಾರಿಯ ಕಥೆ ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಓ ನನ್ನ ಸತ್ತೂರಿನ ಎಲ್ಲ ಕುಂತವ್ರೆ ನಿಂತವ್ರೆ, ತೂಕುಡಿಸ್ತಾ ಇರೋರೆ ತೂಕುಡಿಸ್ತಾರ, ಇವ್ರ ತರ ನಾಟಕ ಮಾಡ್ತಾ ಇರೋರೆ, ಮಲಗಿದವ್ರೆ ನಲಗಿದವ್ರೆ, ಓಡ್ತಾ ಇರೋರೆ ನೋಡ್ತಾ ಇರೋರೆ. ಏ ನಿಲ್ಸು, ಯಾರಪ್ಪ ನೀನು, ಯಾವ ಊರ್ ದೊರೆನೋ? ಸತ್ತೂರಿನ ಜನರ ನಿದ್ರೆಗೆ ಮತ್ತು ಆ ಮೂಲಕ ಅವರ ಕಾಣ್ತಾ ಇರೋ ಕನಸುಗಳಿಗೆ ಭಂಗ ತರಕ್ಕೆ ಕಾರಣವಾದ್ರು ಏನಪ್ಪ? ಹೌದು ಹೌದು, ಒಪ್ಪಬೇಕಾದ್ದೇ ಸತ್ಯವನ್ನೇ ಆಡದೆ ನೋಡು. ನಮ್ಮ ಬಣ್ಣ ಬಣ್ಣದ ಸುಂದರ ಸ್ವಪ್ನಗಳಿಗೆ ಧಕ್ಕೆ ಆದ್ರೆ ನಮ್ಮ ಪ್ರಜೆಗಳು ಯಾವತ್ತೂ ಸಹಿಸಲ್ಲ, ಇದು ಇತಿಹಾಸದಿಂದಲೂ ಸಾಬೀತಾಗಿದೆ. ನನಸುಗಳಿಗೆ ತೊಂದ್ರೆ ಆದ್ರೂ ಆಗ್ಲಿ, ಕನಸುಗಳಿಗೆ ತೊಂದ್ರೆ ಆಗ್ಬಾರ್ದು ಅಂತೀಯಾ? ಅದು ಸರಿ ಬಿಡು, ಸತ್ಯಕ್ಕಿಂತ ಕನಸುಗಳೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಬದುಕೇ ಇಷ್ಟಾಯ್ತು, ನಿಜದಲ್ಲಿ ಬದುಕಲಾರದೆ ಭ್ರಮೆಗಳಲ್ಲಿ ಬದುಕೋಕೆ ಹೋಗಿ ಆಗೋ ಈಗೋ ಅನ್ನೋಷ್ಟರಲ್ಲಿ ನಿಮ್ಮ ಬದುಕೇ ಮುಗಿದು ಹೋಗೋದು ನಿಮಗೇ ಗೊತ್ತಾಗಲ್ಲ. ಮಾತು ಮಾತಿಗೂ ಬದುಕು ಬದುಕು ಅಂತ ಬಡ್ಕೊಳ್ತಾ ಇರೋ ಬದುಕೇಡಿ, ಇದನ್ನೆಲ್ಲ ಮಾತಾಡಕ್ಕೆ ನೀನ್ ಯಾವ ಊರ್ ದೊಣೆ ನಾಯಕ ಅಂತೀನಿ? ನಾವು ನಿದ್ದೆ ಕಣ್ಣಲ್ಲಿದ್ದೀವಿ, ಸುಮ್ಮನೆ ಇದ್ದೀವಿ ಅಂತ ಏನೇನೋ ಮಾತಾಡ್ತಾ ಇದ್ದೀಯಲ್ಲ, ಅದಕ್ಕೆ ನಿನಗೆ ಅಧಿಕಾರ ಕೊಟ್ಟೋರ್ ಯಾರು? ಅಷ್ಟಕ್ಕೂ ಅದರಿಂದ ನಿನಗಾಗೋ ಲಾಭ ಆದ್ರೂ ಏನು? ಯಾಕಪ್ಪ ಈ ತರ ತಲೆ ಕೆಡಿಸ್ತಾ ಇದೀಯಾ? ನೀನ್ ಯಾರು, ಯಾಕ್ ಬಂದಿದ್ಯಾ ಅನ್ನೋದಾದ್ರೂ ಹೇಳು ಫಸ್ಟ್. ನಾನು ಯಾರಾದ್ರೂ ಆಗಿರ್ಲಿ, ಒಂದು ಒಳ್ಳೆ ಕೆಲಸ ಮಾಡೋಕೆ ಯಾರಿಗೆ ಬೇಕಾದ್ರೂ ಅಧಿಕಾರ ಇರುತ್ತೆ. ಮತ್ತೊಂದು ವಿಷಯ, ನಾನು ನಿಮ್ಮ ತಲೆ ಕೆಡಿಸೋಕೆ ಅಂತ ಬಂದಿಲ್ಲ, ನಿಮ್ಮ ತಲೆನ ಸರಿ ಮಾಡೋಕೆ ಅಂತ ಬಂದಿದ್ದೀನಿ. ಓಹೋ, ಇದು ನೋಡಪ್ಪ ಸರಿಯಾದ ಮಾತು. ಏನೋ ಪರಸ್ಥಳಿಕ ಅಂತ ಮಾತಿಗ್ ನಿಂತ್ರೆ ನಮ್ಮನ್ನೇ ಹುಚ್ಚರು ತರ ಅಂತಿದ್ದೀಯಾ? ಆಯ್ತು ಬಿಡು, ನಾವೇನೋ ಹುಚ್ಚರು, ನಮ್ ತಲೆ ಸರಿ ಮಾಡ್ತೀನಿ ಅಂತ ಬಂದಿರೋನು ನೀನೆಂತ ಬೆಪ್ಪನಪ್ಪ? ಮೊದಲು ನನ್ ಪ್ರಶ್ನೆಗೆ ಉತ್ತರ ಕೊಡು. ನಿಂದ್ ಯಾವ ಊರು, ನಿನ್ ಕೆಲ್ಸ ಏನು, ನಮ್ ಊರಿಗೆ ಯಾಕ್ ಬಂದಿದ್ದೀಯಾ ಅಂತ? ನನಗೇನವ್ವ, ಒಂದು ಊರೇ ಒಂದು ಕೇರಿನಿ, ಇದ್ರೆ ಈ ಊರು ಎದ್ರೆ ಮುಂದಿನ ಊರು, ಒಟ್ಟು ಇಡೀ ದೇಶವೇ ನನ್ನ ಊರು. ಅದರಲ್ಲೂ ಹಳ್ಳಿಗಳು ಮತ್ತು ರೈತರು ಅಂದ್ರೆ ನನಗೆ ಪ್ರೀತಿ ಮತ್ತು ಅಭಿಮಾನ ಜಾಸ್ತಿ. ಯಾಕೆಂದ್ರೆ ನೀವು ಅನ್ನ ಬೆಳೆದು ಹೊಟ್ಟೆ ತುಂಬಸರಲ್ವಾ, ಅದಕ್ಕೆ. ಅದಿರ್ಲಿ, ನಾನು ಯಾರು ಅಂತ ಕೇಳ್ತಿದ್ದೀರ? ನಾನೊಬ್ಬ ಕಥೆಗಾರ, ಕತೆ ಹೇಳೋದು ನನ್ನ ಕೆಲಸ, ನಿಮ್ಮೂರಿಗೆ ಕತೆ ಹೇಳೋಕೆ ಅಂತಾನೆ ಬಂದಿದ್ದೇನೆ. ಓಹೋಹೋ, ಕತೆ ಹೇಳೋನೆ, ಹೇಳಯ್ಯ ಹೇಳು. ನಮ್ಮ ಕತೆನೆ ಇಡೀ ದೇಶಕ್ಕಾಗಿ ಮಿಗ ಅಷ್ಟಿದೆ, ಇನ್ನು ನಿನ್ನ ಕತೆ ಏನಯ್ಯ ಕೇಳೋದ್ ನಾವು? ಅಯ್ಯ ಕತೆಗಾರ ಮಹಾಶಯನೆ, ನಿನ್ ಕತೆ ಕೇಳ್ತಾ ಕೂರೋಕೆ ನಮ್ ಹತ್ರ ಸಮಯ ಇಲ್ಲ, ಮುಂದಿನ ಊರಿಗೆ ಹೋಗಪ್ಪ. ಅದಕ್ಕೂ ಯಾರ್ದೋ ಕತೆ ಕೇಳಿ ನಮಗೆ ಆಗ್ಬೇಕಾದದ್ದೇನು, ಬರೀ ಹಾಳು ಅಷ್ಟೇ ನೋಡು. ಸಹೃದಯ ಸ್ನೇಹಿತರೆ, ನಿಮ್ಮ ಸಮಯ ಹಾಳು ಮಾಡ್ತಾ ಇಲ್ಲ ನಾನು. ನಾನು ಒಂದು ಇಡೀ ದಿನ ಕತೆ ಹೇಳ್ತಾ ಇಲ್ಲ, ಒಂದು ಅರ್ಧ ದಿನ ಕತೆ ಹೇಳಲ್ಲ, ಹೋಗ್ಲಿ ಒಂದು ಗಂಟೆ ಅಥವಾ ಅರ್ಧ ಗಂಟೆನೂ ಕತೆ ಹೇಳಲ್ಲ, ಬರೀ ಒಂದು 10 ನಿಮಿಷ. ಇದು ಅವರ ಕಥೆನೂ ಹೌದು, ಇವರ ಕಥೆನೂ ಹೌದು, ನನ್ನ ಕಥೆನೂ ಹೌದು, ನಿಮ್ ಕಥೆನೂ ಕೂಡ ಹೌದು. ಮಾತಾಡ್ತಾ ಮಾತಾಡ್ತಾ ನಮ್ ಬುಡಕ್ಕೆ ಬಂತಲ್ಲಪ್ಪ, ನೀನು ಅಷ್ಟು ಸುಲಭಕ್ಕೆ ಬಿಡೋ ತರ ಕಾಣಲ್ಲ. ಕತೆಗಾರ ಅಂದ್ರೆ ಸುಲಭದ ಮಾತೇನು? ಆಯ್ತು, ಅದೇನು ಕತೆನ ಹೇಳ್ಬೇಕು ಅಂತ ಇದೆಯೋ ಹೇಳಪ್ಪ ಕೇಳೋಣ. ನಿಜ ಅಂದ್ರೆ ನಿಜ, ಕತೆ ಅಂದ್ರೆ ಕತೆ. ಅಲ್ಲೊಂದು ಊರು, ಎಂತ ಊರು ಅಂತೀರಿ? ಒಂದು ಕಾಲದಲ್ಲಿ ಸಮೃದ್ಧವಾಗಿದ್ದ ಊರು, ಆ ಊರಿನಲ್ಲಿ ಸಂಬಂಧಗಳು ತುಂಬಾ ಸೊಗಸಾಗಿದ್ದಂತ ಊರು. ನಮ್ಮೂರು ಆ ಕಾಲದಲ್ಲಿ ಇದೇ ರೀತಿ ಇತ್ತು ಹೇಳಪ್ಪ. ಕೆರೆ ಕಟ್ಟೆ ತುಂಬಿ ತುಳುಕ್ತಾ ಇತ್ತು, ಊರಿಗೆ ಊರೇ ಒಂದೇ ಮನೆ ರೀತಿ ಬದುಕ್ ಸಾಗಿಸ್ತಾ ಇತ್ತು. ಆ ಊರಲ್ಲಿ ಒಬ್ಳು ಸಾಕ್ಷಾತ್ ರಾಜಕುಮಾರಿ ಅಂತ, ದೇವತೆ ಅಂತ, ಸುಂದರವಾದ ಹುಡುಗಿ. ಆ ಕಾಲದಲ್ಲಿ ನಾನು ಕೂಡ ರಾಜಕುಮಾರಿ ತರನೇ ಇದ್ದೆ. ಈಗ ಹೇಳಿದ್ರೆ ಅದನ್ನ ಯಾರಪ್ಪ ಕೇಳ್ತಾರೆ? ಆ ರಾಜಕುಮಾರಿ ನೋಡೋಕೆ ಎಷ್ಟು ಸುಂದರನೋ ಅಷ್ಟೇ ಬುದ್ಧಿವಂತೆ ಕೂಡ ಆಗಿದ್ಲು. ಸೌಂದರ್ಯ ಮತ್ತು ಬುದ್ಧಿವಂತಿಗೆ ಎರಡು ಒಟ್ಟಿಗೆ ಸೇರೋದು ಎಷ್ಟು ಅದ್ಭುತವಲ್ವಾ? ಒಂದ್ ರೀತಿ ಆ ಕಾಲದಲ್ಲಿ ನಾನು ಇದ್ದಂಗೆ ಅಂತ ಕಾಣುತ್ತೆ. ಇರಬಹುದು ಇರಬಹುದು, ಇದ್ರೂ ಇರಬಹುದು. ಜೊತೆಗೆ ತುಂಬಾ ಚೆನ್ನಾಗಿ, ತುಂಬಾ ಹೆಚ್ಚೆಚ್ಚಾಗಿ ಓದ್ಕೊಂಡಿದ್ಲು. ಅಂದ್ಮೇಲೆ ಅವಳು ಪಟ್ಟಣದಲ್ಲಿ ದೊಡ್ಡ ಕೆಲ್ಸದಲ್ಲಿದ್ಲು ಅಂತ ಆಯ್ತು. ಇಲ್ಲ, ಖಂಡಿತ ಇಲ್ಲ. ಯಾವುದೇ ನೌಕರಿ ಬೇಡ, ನಾನು ನಮ್ ಹಳ್ಳಿನಲ್ಲೇ ಏನಾದ್ರೂ ಮಹತ್ತರವಾದ ಸಾಧನೆ ಮಾಡ್ತೀನಿ, ನಮ್ಮೂರಿನ ರೈತರಿಗೆ ಏನಾದ್ರು ಅನುಕೂಲ ಮಾಡ್ತೀನಿ ಅಂತ ಊರಿಗೆ ವಾಪಸ್ ಬಂದ್ಲು. ಓ, ನಮ್ಮೂರ ಹೂವಿ ತರ ಹುಡುಗಿ ಏನು? ಇದ್ರೂ ಇರಬಹುದು. ಉನ್ನತ ಶಿಕ್ಷಣ ಮುಗಿಸಿ ಹಳ್ಳಿಗೆ ಮರಳಿದವಳು. ಏನ್ ಮಾಡಿದ್ಲು ಗೊತ್ತಾ? ಕತೆಗಾರ ನೀನು ಅಂದ್ಮೇಲೆ ಏನ್ ಮಾಡಿದ್ಲು ಅನ್ನೋದು ನಮ್ಗೆ ಹೆಂಗಪ್ಪ ಗೊತ್ತಾಗುತ್ತೆ? ಅದನ್ನ ನೀನ್ ತಾನೇ ಹೇಳ್ಬೇಕು. ಅವಳು ತನ್ನ ತಂದೆಗೆ ಬೆನ್ನೆಲುಬಾಗಿ ನಿಂತಳು. ಒಬ್ಬ ಗಂಡು ಮಗನಿಗಿಂತ ಹೆಚ್ಚು ಹೆಚ್ಚಾಗಿ ದುಡಿಯೋಕೆ ಪ್ರಾರಂಭ ಮಾಡಿದಳು. ತನ್ನ ಹೊಲ ತೋಟದ ಎಲ್ಲ ಬೆಳೆಗಳಿಗೆ ಜೀವ ಜೀವ ತುಂಬಿದ್ಲು. ನಮ್ಮ ಹೂವಿನೂ ಹಂಗೆ ಅಲ್ವಾ, ಗಿಡ ಮರ ಹೂವು ಬಳ್ಳಿ ಜೊತೆ ಮಾತಾಡ್ತಾಳೆ. ಯಾವ ಗಂಡಸಿಗೆ ಕಮ್ಮಿ, ಯಾವ ಕೆಲಸ ಬರಲ್ಲ ಹೇಳು ಅವಳಿಗೆ. ಆರಕ್ಕೆ ಏರ್ಲಿಲ್ಲ, ಮೂರಿಕ್ಕಿಲಿಲ್ಲ ಅನ್ನೋ ತರ ಇದ್ದ ತನ್ನ ಮನೆತನಕ್ಕೆ ತುಂಬಾ ಶ್ರೀಮಂತಿಕೆ ಅಂತಂದು ಕೊಟ್ಲು. ನಮ್ ಹೂವಿನೂ ಇದೇ ತರ ಅಲ್ವಾ, ತನ್ನ ದುಡಿಮೆಯಿಂದ ಇಡೀ ಮನೆಗೆ ಒಂದು ರೀತಿ ಸಾವಕಾರಿಕೆ ರೂಪ ಕೊಟ್ಲು. ಇವಳು ಊರಿಗೆ ಬಂದ ಮೇಲೆ ಊರಿನ ಹೆಣ್ಣು ಮಕ್ಕಳ ಕಣ್ಮಣಿಯಾದ್ಲು, ಎಲ್ರಿಗೂ ಕೂಡ ಮಾದರಿಯಾದ್ಲು, ಆದರ್ಶವಾದಳು. ಹೊಸ ಹೊಸ ಬೆಳೆಗಳು, ಯಾವ್ಯಾವ್ದೋ ಬೆಳೆಗಳು ಎಲ್ಲವನ್ನು ಬೆಳೆದಳು. ನಮ್ಮ ಈ ಹೆಣ್ಣು ಮಗಳು ಕೂಡ ಹಿಂಗೆ ಅಲ್ವಾ ಊರಿಗೆ ಮಾದರಿಯಾಗಿದ್ದು. ಬದುಕು ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಆಗೇನಾಯ್ತು ಅಂತೀರಾ? ಏನಾಯ್ತು ಮಾರಾಯ, ಕತೆಗಾರನ ಬುದ್ಧಿ ಬಿಡಲ್ಲ ನೋಡ್ ನೀನು. ಕುತೂಹಲ ಹೆಚ್ಚು ಮಾಡಿ ಕತೆ ಹೇಳೋದು ನಿನಗೆ ಬೆರೆತೋಗಿರೋ ಅಂತ ಒಂದ್ ಸಂಗತಿ. ಇದ್ದಕ್ಕಿದ್ದಂತೆ ಒಂದಿನ ಒಬ್ಬ ರಾಜಕುಮಾರನಂತ ಹುಡುಗ ಅವಳನ್ನ ಮದುವೆ ಆಗಬೇಕು ನೋಡ್ಬೇಕು ಅಂತ ತಂದೆ ತಾಯಿ ಬಂಧು ಬಳಗದ ಜೊತೆಗೆ ಬಂದ. ಬರ್ದೇ ಏನು, ವಿದ್ಯಾವಂತೆ ಬುದ್ಧಿವಂತೆ ಗುಣವಂತೆ ಶ್ರಮವಂತೆ ಸೌಂದರ್ಯವಂತೆ ಸರಳವಂತೆ, ಹೀಗಿದ್ದಾಗ ಅವನು ಬರ್ಬೇಕು ಮತ್ತೊಬ್ನೂ ಬರ್ಬೇಕು. ಅವನು ವಿದ್ಯಾವಂತನೆ, ಅವನು ಬುದ್ಧಿವಂತನೆ, ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲದ ಗುಣವಂತ. ಒಬ್ಬರನ್ನೊಬ್ರು ನೋಡಿದ್ರು, ಪರಸ್ಪರ ಮಾತಾಡಿದ್ರು, ಎಲ್ರಿಗೂ ಈ ಸಂಬಂಧ ಒಪ್ಪಿಗೆ ಆಯ್ತು. ಮಾತುಕತೆ ಮುಗಿಸ ಬಿಟ್ರು. ಮಾತುಕತೆ ಈಗೇನ್ ವರದಕ್ಷಿಣೆ ಕಾಲವೆ? ಗೊತ್ತಿಲ್ವೇನಪ್ಪ ನಿನಗೆ, ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡು ತಪ್ಪು. ಯಾವ ಕಾಲದಲ್ಲಿ ಇದ್ದೀಯ ನೀನು ಅಂತೀನಿ. ವರದಕ್ಷಿಣೆ ವರೋಪಚಾರದ ಮಾತು ನಾನೆಲ್ಲಿ ಆಡ್ದೆ ತಾಯಿ? ಮಾತುಕತೆ ಅಂದ್ರೆ ಮದುವೆ ದಿನ, ಮದುವೆ ಸ್ಥಳ, ಆಹ್ವಾನ ಪತ್ರಿಕೆ, ನೆಂಟರು ಇಷ್ಟು ಕರೆಯೋದು, ಇದೆಲ್ಲ ಇರಲ್ವಾ? ಕೆಲವೊಮ್ಮೆ ಇದು ಯಾವುದೇ ಇಲ್ಲದೇನೆ ಸರಳವಾಗಿ ಮದುವೆ ಆಗಿರೋರು ಇಲ್ವಾ? ಅದಿರ್ಲಿ, ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಅಂದ್ರೆ ಎಲ್ಲ ಸಿಹಿ ಊಟ ಮಾಡಿದ್ರು, ಅವ್ರ ಮನೆಗಳಿಗೆ ವಾಪಸ್ ಹೋದ್ರು. ಇಷ್ಟೇನಾ ನಿನ್ ಕತೆ? ಅಂಗೈಯಲ್ಲಿ ಆಕಾಶ ತೋರಿಸೋ ಮನುಷ್ಯ ಕಣಯ್ಯ ನೀನು. ಇದು ಒಂದು ಕತೆ, ನೀನೊಬ್ಬ ದೊಡ್ಡ ಕತೆಗಾರ. ಗುಡ್ಡ ಬಗ್ದು ಇಲಿ ಹಿಡಿಯೋದು ಅಂದ್ರೆ ಇದೇ ನೋಡು. ನಾನು ಹಾಕಿದ್ದು ಪೀಠಿಕೆ ಕಂಡ್ರವ್ವ ಪೀಠಿಕೆ. ನಿಜವಾದ ಕತೆ ಇನ್ನೂ ಇದೆ, ಈಗ ಕೇಳಿ. ಸುಂದರವಾದ ಜೋಡಿ, ಸಭ್ಯತೆ ಉಳ್ಳವ್ರ ಸಂಬಂಧ, ಇನ್ನೇನ್ ಬಾಕಿ ಇದೆ ಕೇಳೋಕೆ? ಮದುವೆ ಹೆಂಗಾಯ್ತು ಅನ್ನೋದನ್ನ ಹೇಳಪ್ಪ, ಅಷ್ಟೇ ಸಾಕು ನಮಗೆ. ಮದುವೆ ಆದ್ರೆ ತಾನೆ ಹೆಂಗ್ ಮದುವೆ ಆಯ್ತು ಅಂತ ಹೇಳೋದು? ಅಲ್ಲ ಕಣಯ್ಯ, ಇಷ್ಟ ತನಕ ಜೇನ್ ತುಪ್ಪತಂಗ್ ಮಾತಾಡಿ ಈಗೇನಪ್ಪ ಹೊಸ ರಾಗ ತೆಗ್ದೆ? ಅಂತ ಜೋಡಿ ಇಂತ ಜೋಡಿ ಅಂತ ಒಗ್ಳಿ ಒಗ್ಳಿ ಈಗ ಮದುವೆನೆ ನಿಲ್ಸಕ್ ನೋಡ್ತಾ ಇದೆಯಲ್ಲ, ಇದು ತರವೇನೆಯಾ ನಿನಗೆ? ಅಲ್ಲ, ನಾನು ಗಂಡು ಹೆಣ್ಣು ತೋರಿಸ್ತವನು ಅಲ್ಲ, ಮಾತುಕತೆ ಓದೋನು ಅಲ್ಲ, ಕೂಡಿದ ಮದುವೆ ನಿಂತೋದ್ರೆ ನಾನೇ ನವ್ವ ಮಾಡ್ಲಿ? ಕಥೆಗಾರ ಅಂತ ನಿನ್ ಮನೆಗಾರಿಕೆ ತೋರ್ಸೋಕ್ ಹೊರಟೆ ಅಂತ ಕಾಣುತ್ತೆ. ಒಂದು ಒಳ್ಳೆ ಸಂಬಂಧ ಹಾಳ್ ಮಾಡೋದ್ರಲ್ಲಿ ಅದೆಂತ ಸಂತೋಷನಯ್ಯ ನಿನಗೆ? ಸುಮ್ಸುಮ್ನೆ ಯಾಕಯ್ಯ ಮದ್ವೆ ನಿಂತ ಹೋಗುತ್ತೆ? ಸುಮ್ಸುಮ್ನೆ ಯಾಕವ ನಿಲ್ಲುತ್ತೆ? ಅದಕ್ಕೂ ಒಂದು ಕಾರಣ ಅಂತ ಇರ್ಲೇಬೇಕಲ್ಲ, ಅದಕ್ಕೆ ಹಿಂಗಾಯ್ತು ನೋಡಿ. ಆ ಕಾರಣನ? ಆ ಕಾರಣ ಏನು ಅದನ್ನಾದ್ರೂ ಹೇಳೋ ಪುಣ್ಯಾತ್ಮ. ಇದೆಲ್ಲ ಮಾತುಕತೆ ಆಗಿ ಒಂದು ತಿಂಗಳಾಗಿತ್ತು. ನಮ್ಮ ರಾಜಕುಮಾರ್ನಂತ ಹುಡುಗನ ಸ್ನೇಹಿತರು, ಎಲ್ಲಯ್ಯ ನೀನು ಮದುವೆ ಆಗೋ ಹುಡುಗಿನ ನಮಗೂ ಸ್ವಲ್ಪ ಪರಿಚಯ ಮಾಡಿಕೊಡು ಅಂದ್ರು. ಅದ್ರಲ್ಲಿ ತಪ್ಪೇನು? ಈ ಕಾಲದಲ್ಲಿ ಅದೆಲ್ಲ ಇದ್ದಿದ್ದೆ. ಅದಕ್ಕೆ ಒಂದಿನ ನಮ್ಮ ರಾಜಕುಮಾರ ಅವನ ಸ್ನೇಹಿತರ ಜೊತೆಗೆ ಹುಡುಗಿ ಊರಿಗೆ ಬಂದ. ಊರ್ ಮುಂದೆ ನಮ್ಮ ರಾಜಕುಮಾರಿಯ ತಮ್ಮ, ಅದೇ ಚಿಕ್ಕ ಹುಡುಗ ಸಿಕ್ಕಿದ. ಓ, ಅಕ್ಕ ನೋಡಕ್ಕೆ ಅಂತ ಬಂದ್ರ? ಅಕ್ಕ ಇಲ್ಲೇ ಇದ್ದಾಳೆ, ಬರ್ತಾಳೆ ಇರಿ ಅಂದ. ನಮ್ಮ ರಾಜಕುಮಾರಿ ಅಂತ ರಾಜಕುಮಾರಿ ಮತ್ತು ಅವಳ ಗೆಳತಿಯರೆಲ್ಲ ಆ ಕಡೆ ಬೇಲಿ ಮರೆಯಿಂದ ಬಂದ್ರು. ಶೌಚ ಮುಗಿಸಿ ತಮ್ಗೆ ಹಿಡ್ಕೊಂಡು. ಏ ಬಿಡೋ ಮಾರಾಯ, ನೋಡೋಕೆ ನೀನು ಆ ರಾಜಕುಮಾರ್ ನಂಗೆ ಇದ್ದೀಯ. ಮಾತ್ ನೋಡಿದ್ರೆ ಕೊಳ್ಕಾಗಾಡ್ತೀಯ, ಶೌಚದ ವಿಚಾರನೆಲ್ಲ ಇಲ್ಲಾಡ್ತೀಯಲ್ಲ. ನಿನ್ ವೇಷ ನಿನ್ನ ವಿದ್ಯೆಗೂ ನೀನಾಡೋ ಮಾತಿಗೂ ಶೋಭೆ ತರೋದಿಲ್ಲ ಬಿಡು. ನಾನೇನ್ ಆಡಬಾರ್ದು ಮಾತಾಡ್ದೆ ತಾಯಿ, ಈಗ ಅಲ್ಲಿನ ಪ್ರಸಂಗ ಏನಾಯ್ತು ಅಂತ ಹೇಳಿದೆ. ಬೈಲಲ್ಲಿ ಶೌಚ ಮಾಡೋದು ಸರಿನಾ ಹಂಗಾದ್ರೆ? ಅದು ಬಿಡ ಮಾರಾಯ, ಅದೇನ್ ನಮಗೆ ವಸ್ತ. ಅವಳು ಬುದ್ಧಿವಂತೆ, ಅವ್ರ ತಂದೆ ದೊಡ್ಡ ಮನುಷ್ಯರು. ಸ್ನಾನ ಮಾಡದೆ ಒಂದ್ ತೊಟ್ಟು ನೀರು ಮುಟ್ಟಲ್ಲ ಅಂತ ನೀನೇ ಹೇಳಿದ್ದೆ. ಅಂತ ನೇಮ ನಿಷ್ಠೆ, ಸ್ವಚ್ಛತೆ ಇರೋ ಮನೆ ದೊಡ್ಡ ಜನ ಅಂದಂಗ. ಸಂಬಂಧ ಮಾಡೋಕೆ ಪುಣ್ಯ ಮಾಡಿರ್ಬೇಕು. ಓಹೋ ಹೋ, ಪುಣ್ಯ ಮಾಡಿರ್ಲೇಬೇಕಣವ. ಏನು ಪುಣ್ಯನೋ ಏನೋ, ಎಷ್ಟು ಬುದ್ಧಿವಂತೆ, ಎಂಥ ಗುಣವಂತೆ, ನೋಡಕ್ಕೆ ಅಷ್ಟು ಚಂದ ಇದ್ದಾಳೆ. ಆದ್ರೇನು, ಮನೆಯಲ್ಲಿ ಶೌಚಾಲಯವೇ ಇಲ್ಲ. ಏನಿದ್ರೆ ಏನು, ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ವಿಷಯ ಇದು. ಹಿಂಗಾಗಿ ಈ ಮದುವೆ ಸಾಧ್ಯವಿಲ್ಲ ಅಂತ ಒಂದೇ ಬಿಟ್ಟ ನಮ್ಮ ರಾಜಕುಮಾರ. ಅಲ್ಲಪ್ಪ ಕತೆಗಾರನೇ, ರಾಜ್ಕುಮಾರ ಅಂದ್ರೆ ಹೆಂಗಿರ್ಬೇಕು? ಇಂತಹ ಕೇವಲ ಕಡ್ಡಿ ಅಂತ ವಿಷಯನ ಗುಡ್ಡ ಮಾಡೋನು ಅವನೆಂತ ರಾಜ್ಕುಮಾರ್ನಯ್ಯ. ನಿಮಗೆ ಅದು ಕಡ್ಡಿ ಅಂತ ವಿಷಯನೇ ಆಗಿರ್ಬೋದು, ಸಣ್ಣ ಸಂಗತಿನೇ ಇರಬಹುದು. ಆದ್ರೆ ಅವ್ರಿಗದು ದೊಡ್ಡ ಸಂಗತಿಯೇ ಆಗಿತ್ತು. ಅಲ್ಲ, ಅಷ್ಟಕ್ಕೂ ಅರಮನೆ ಅಂತ ಪಾಟಿ ದೊಡ್ಡ ಮಹಲಿನ ಒಂದು ಚಿಕ್ಕ ಮೂಲೆಯಲ್ಲಿ ಒಂದು ಶೌಚಾಲಯಕ್ಕೆ ಜಾಗ ಇರ್ಲಿಲ್ವಾ ತಾಯಿ? ಅದೇನೋ ಕೆಲವು ಅಭ್ಯಾಸ ಮೊದಲಿನಿಂದಲೂ ಬಂದ್ಬಿಟ್ಟಿದೆ. ಬಿಟ್ಟು ಬಿಡು ಅಂದ್ರೆ ಹೆಂಗಯ್ಯ ಬಿಡೋದು? ಹಳ್ಳಿನಲ್ಲಿ ಶೌಚಕ್ಕೆ ಜಾಗದ ಸಮಸ್ಯೆ ಇದೆಯೇ. ಕಳ್ಳಿ ಸಾಲು, ಬೇಲಿ ಮರೆ, ಹಳ್ಳ ಕೊಳ್ಳ, ಕಲ್ಲು ಹುಲ್ಲು ಇದ್ದೇ ಇವೆ. ಅದ್ರ ಮೇಲೆ ಮತ್ತೊಂದ್ ರೂಮ್ ಬೇರೆ ಬೇಕಾದಕ್ಕೆ ಹೋಗೋ ದಡ್ಡ, ಒಂದಿಷ್ಟ್ ಜಾಗ ಹಾಳು, ದುಡ್ಡು ಬೇರೆ ಖರ್ಚು. ನಿಮ್ಮ ಬುದ್ಧಿಗೆ ಏನು ಅಂತ ಹೇಳಿ, ಊರ ಅಗಲಕ್ಕೆ ಮನೆ ಕಟ್ತೀರಾ, ಇದಕ್ ಮಾತ್ರ ಜಾಗ ಇಲ್ಲ ನಿಮಗೆ. ಅಷ್ಟಕ್ಕೂ ಯಾವಾಗ ಅಂದ್ರೆ ಅವಾಗ ಶೌಚಕ್ಕೆ ಹೋಗಕ್ಕಾಗತ್ತಾ? ಎಲ್ಲಾದ್ರೂ ಉಂಟೇನಪ್ಪ, ಬೆಳಿಗ್ಗೆ ಎಲ್ಲರೂ ಎದ್ದೊಳ್ಳೋ ಮೊದ್ಲೇ ಹೋಗಿ ಬರ್ಬೇಕು, ಇಲ್ಲಾಂದ್ರೆ ರಾತ್ರಿ ಹೊತ್ತಲ್ಲಿ ಹೋಗ್ಬೇಕು. ಹಗಲೊತ್ತು ಹೋದ್ರೆ ಅವ್ರ್ ಬಂದ್ರು ಇವ್ರ್ ಬಂದ್ರು ಅಂತ ಎದ್ದೊಳ್ಳೋದು ನಿಂತ್ಕೊಳ್ಳೋದು ಇದೇ ಆಗುತ್ತೆ ಮಾರಾಯ. ಹೊಟ್ಟೆಲ್ ಇದ್ದಿದ್ದು ಸರಿಯಾಗಿ ಖಾಲಿ ಹಾಕ್ದೆ ಒಂದೇ ಹಿಂಸೆ, ಅದೇನು ಹೇಳಿ ಕೇಳಿ ಬರುತ್ತಾ? ಇನ್ನು ಹೊಟ್ಟೆ ಏನಾದ್ರೂ ಕೆಟ್ರೆ ಹಗಲು ರಾತ್ರಿ ಯಾವುದು ನೋಡಂಗಿಲ್ಲ. ಅದೇ ನಿನ್ ಕತೆ ರಾಜ್ಕುಮಾರಿ ತರ, ಯಾವಾಗಂದ್ರೆ ಅವಾಗ ಹೋಗ್ಲೇಬೇಕು. ಅದಕ್ಕಾಗಿ ಹೇಳೋದು, ಅರಮನೆ ಆಗ್ಲಿ ಗುಡಿಸ್ಲೇ ಆಗ್ಲಿ ಶೌಚಾಲಯ ಇರ್ಲೇಬೇಕು ಅಂತ. ಶೌಚಾಲಯ ಅನ್ನೋದು ಮಹಿಳೆಯರ ಆತ್ಮಗೌರವದ ಸಂಕೇತ. ನಮ್ಮ ಯಾವುದೋ ಕಾಲದ ಪದ್ಧತಿಗೆ ಜೋತು ಬಿದ್ದು ನಮ್ಮ ಅಭಿಮಾನ, ನಮ್ಮ ಆರೋಗ್ಯಗಳಿಗೆ ತೊಂದ್ರೆ ತಂದ್ಕೊಳ್ಬಾರ್ದವ್ವ. ಇದು ಗೌರವದ ಪ್ರಶ್ನೆ ಏನೋ ನಿಜ, ಆದ್ರೆ ಆರೋಗ್ಯಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ಕತೆಗಾರನೇ? ಮಲಮೂತ್ರವನ್ನ ಬಲವಂತವಾಗಿ ತಡೆಯೋದ್ರಿಂದ ಮನಸ್ಸು ಮತ್ತು ದೇಹ ಎರಡರ ಮೇಲೂ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಬಯಲಲ್ಲಿ ಶೌಚಕ್ಕೆ ಹೋಗೋದ್ರಿಂದ ಮಲಮೂತ್ರಗಳು, ಹರಿಯೋ ನೀರು, ಅಂತರ್ಜಲ, ತೆರೆದ ಬಾವಿ, ಕೆರೆ ಕಟ್ಟೆಗಳಲ್ಲಿ ಸೇರು ನೀರು ಮಲಿನವಾಗಿ ಹೋಗುತ್ತೆ. ಹೌದೌದು ಬುದ್ಧಿವಂತ, ಇದ್ರ ಬಗ್ಗೆ ನಾವೆಂದು ಯೋಚನೆ ಮಾಡ್ಲಿಲ್ಲ. ಆ ಹಳ್ಳದೊಳಗೆ ಹೋಗಿ ಶೌಚಕ್ಕೆ ಕುತ್ಕಂತೀವಿ ಅಂತೀನಿ. ಈ ನೀರನ್ ಬಳಸೋದ್ರಿಂದ ಅನೇಕ ಕಾಯಿಲೆಗಳು ಬರುತ್ತೆ. ನಿಮಗೆ ಗೊತ್ತಾ, 80% ಕಾಯಿಲೆಗಳು ನೀರಿನ ಮೂಲಕವೇ ಬರುತ್ತೆ. ಅದ್ಯಾವಪ್ಪ ಅಂತ ರೋಗಗಳು, ಏನೇನೋ ಹೇಳಿ ನಮ್ ತಲೆ ಕೇಳಿಸ್ತಾ ಇಲ್ಲ ತಾನೇ ನೀನು? ಮಲೇರಿಯಾ, ಕಾಲ್ರಾ, ಡೆಂಗ್ಯೂ, ಕಾಮಾಲೆ, ಚಿಕನ್ ಗುನಿಯಾ, ಆನೆಕಾಲ್ ರೋಗ, ಅನೇಕ ಚರ್ಮ ರೋಗಗಳು, ಕೀಲ್ ನೋವು, ಅಲ್ಲಿನ ತೊಂದ್ರೆ. ಏ ಸಾಕು ನಿಲ್ಸೋ ಮಹಾರಾಜ, ನೀನೇನ್ ಕತೆಗಾರನೋ ಅಥವಾ ಡಾಕ್ಟರೋ? ಇರೋದು ಇಲ್ದೆ ಇರೋದು ಎಲ್ಲಾ ಸೇರ್ಸಿ ಹೇಳ್ತಾ ಇದ್ದೀಯಲ್ಲ. ಇಲ್ದೇ ಇರೋದು ಹೇಳಿ ನನಗೇನ್ ಲಾಭ ತಾಯಿ? ಇನ್ನೂ ಅನೇಕ ತೊಂದರೆಗಳು ಅಶುದ್ಧ ನೀರಿನಿಂದ ಬರ್ತವೆ. ಅಂತದ್ರಲ್ಲಿ ನಾವು ಇರೋ ನೀರನ್ನ ಮತ್ತಷ್ಟು ಮಲಿನ ಮಾಡಿದ್ರೆ ತೊಂದರೆ ನಮಗೆ ಅಲ್ವೇನವ್ವ? ಆಯ್ತಪ್ಪ, ನಿನ್ನ ಮಾತೆ ಮೇಲಾಗ್ಲಿ. ಮೊದಲು ನಮ್ ರಾಜ್ಕುಮಾರಿ ಕತೆ ಮುಂದೇನು ಅದನ್ನೇಳೋ ದೊರೆಮಗನೇ. ಶೌಚಾಲಯ ಇಲ್ಲದ ಕಾರಣಕ್ಕೆ ಮದುವೆ ನಿಂತು ಹೋಯ್ತು. ಈಗ ನೀವೆಲ್ಲ ಶೌಚಾಲಯ ಕಟ್ಟಿಸಿಕೊಂಡ್ರೆ ಅವಳ ಮದುವೆ ಆದ್ರೂ ಆಗ್ಬಹುದು. ಇದಪ್ಪ ಮಾತು ಅಂದ್ರೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಕಲ್ಪಿಸ್ತಾ ಇದ್ದೀಯ ದಡ್ಡಪ್ಪ? ಈ ಸತ್ತೂರಿನ ಜನ ಶೌಚಾಲಯ ಕಟ್ಟಿಸಿದ್ರೆ ಖಾತೆಯಲ್ಲಿ ಬರೋ ಹುಡುಗಿ ಮದ್ವೆ ಹೆಂಗಯ್ಯ ಆಗುತ್ತೆ? ಅದು ಹೆಂಗೋ ಆಗುತ್ತೆ, ನಾನು ಮೊದಲೇ ಹೇಳಿದೆ, ಇದು ಕತೆ ಅಂದ್ರೆ ಕತೆ, ನಿಜ ಅಂದ್ರೆ ನಿಜ ಅಂತ ಆ ಮಾತು ಆಮೇಲೆ ಆಗಲಿ. ಮೊದಲು ನೀವು ಶೌಚಾಲಯ ಕಟ್ಟೋಕೆ ತಯಾರಾ ಅದನ್ನ ಹೇಳಿ. ಅಲ್ಲಯ್ಯ ದೊಡ್ಡ ಮನುಷ್ಯ, ಅದನ್ನ ಕಟ್ಸೋಕೆ ಹಣ ಬೇಕಲ್ಲ, ಅದನ್ನೆಲ್ಲಿಂದ ತರೋದಪ್ಪ? ನೀನ್ ಕೊಡ್ತೀಯಾ ನಿನ್ ಜೇಬ್ನಿಂದ? ನಾನ್ ಯಾಕಮ್ಮ ಕೊಡ್ಬೇಕು, ಸರ್ಕಾರವೇ ಕೊಡ್ತಾ ಇಲ್ವಾ? ಇದಕ್ಕಾಗಿ ಕೆಲವು ಯೋಜನೆಗಳ ಮುಖಾಂತರ ಪ್ರೋತ್ಸಾಹನ ಸಿಗುತ್ತೆ, 15,000 ರೂಪಾಯಿ ಹಣ ಕೊಡ್ತಾರೆ. 15,000? ಈ ಕಾಲದಲ್ಲಿ ಯಾವ್ದಕ್ಕಪ್ಪ ಆಗುತ್ತೆ, ಸಿಮೆಂಟು ಮರಳು ಎಲ್ಲ ದುಬಾರಿ ಆಗಿ ಕೂತಿದೆ ಬೆಲೆ. ಇದು ಸರಿ ನೋಡು, ಈಗ ಧರ್ಮಕ್ ದಟ್ಟಿ ಕೊಟ್ರೆ ಅದ್ಯಾರು ಇತ್ಲಿಗೆ ಹೋಗಿ ಮೊಳ ಹಾಕಿ ಅಳತೆ ನೋಡಿದ್ರಂತೆ ಅನ್ನೋ ಗಾದೆ ತರ ಆತಪ್ಪ ನಿಮ್ ಮಾತು. ನೀನ್ ಹೇಳೋದು ಒಪ್ಪ ಮಾತು ಇದೆ ಬಿಡು, ಮನ್ಸ್ ಮಾಡಿದ್ರೆ ಆ ಹಣದಲ್ಲೇ ಕಟ್ಟಿಸಬಹುದಲ್ವಾ? ಅಷ್ಟೋ ಇಷ್ಟೋ ಕಮ್ಮಿ ಆದ್ರೆ ನಾವು ಸ್ವಲ್ಪ ಹಣ ಹಾಕಿ ಮಾಡ್ಕೋಬಹುದು. ಈಗ ನಾವೇನ್ ಮಾಡ್ಬೇಕು ಅದನ್ ಹೇಳು. ಈಗಲೇ ಎಲ್ರೂ ಗ್ರಾಮ ಪಂಚಾಯತಿಗೆ ಹೋಗೋಣ, ಅಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಎಲ್ಲಾ ಮಾಹಿತಿ ಕೊಡ್ತಾರೆ. ಊರಿನ ಎಲ್ಲಾ ಜನಕ್ಕೂ ಈ ವಿಷಯ ತಿಳಿಸಿ ಎಲ್ರನ್ನೂ ಈ ಕೆಲಸಕ್ಕೆ ಒಪ್ಪಿಸ್ಬೇಕು. ಆಯ್ತ ಹೇಳಪ್ಪ, ಕತೆ ಹೇಳೋಣೆ, ನಿನ್ ಮಾತಿಗೆ ನಾವು ಒಪ್ಪಿದೀವಿ. ಆದ್ರೆ ಆ ಸುಂದರಿ ಮದುವೆ ಯಾವ ರೀತಿ ಮಾಡಿಸ್ತೀಯಾ ಅದನ್ನೇಳೋ ಮರಯ. ಮದುವೆ ಮಾಡೋದು ನಾನಲ್ಲ, ನೀವು ಮದುವೆ ಮಾಡಿಸ್ಬೇಕಾದವ್ರು. ಮತ್ತೆ ತೆಗ್ದೆ ನೋಡು ನಿನ್ ವಾರ್ಸೆ, ಕತೆ ಹೇಳೋನು ನೀನು, ಮದುವೆ ಮಾಡಿಸ್ಬೇಕಾದವ್ರು ನಾವಾ? ಕತೆ ಹೇಳೋನು ನಾನು ಅನ್ನೋದು ನಿಜ, ಆದ್ರೆ ಆ ರಾಜಕುಮಾರಿ ನಿಮ್ಮೂರ್ನವಳು ಅಂದಾಗ ನೀವೇ ತಾನೆ ಮುಂದೆ ನಿಂತು ಮದುವೆ ಮಾಡಿಸ್ಬೇಕಾದವ್ರು. ಕಥೆಗಾರ ಅಂದ್ರೆ ನೀನು ಕಣಯ್ಯ, ಕೊಂಕಣ ಸುತ್ತಿ ಮೈಲಾರಕ್ ಹೋದ್ರು ಅನ್ನೋ ತರ ಸುತ್ತಿ ಬಳಸಿ ಎಲ್ಲಿಂದ ಎಲ್ಲಿಗೋ ಬಂದ್ಬಿಟ್ಟೆ ನೋಡು. ಕತೆ ಹೇಳ್ತಾ ಒಳ್ಳೆ ಮಾಹಿತಿ ಕೊಟ್ಟೆ. ಹೌದೌದು, ಸ್ವಚ್ಛತೆ ಬಗ್ಗೆ ಸುಲಭವಾಗಿ ಮನವರಿಕೆ ಮಾಡಿಕೊಟ್ಟೆ. ನಮ್ಮನ್ನೆಲ್ಲ ಶೌಚಾಲಯ ಕಟ್ಟಿಸ್ಕೊಳಕ್ಕೆ ಒಪ್ಪಿಸಿದೆ ನೋಡಪ್ಪ. ಮದುವೆ ಆಗೋ ಹುಡ್ಗ ನೀನು ಅಂತ ನಮ್ಗೀಗ್ ಗೊತ್ತಾಯ್ತು ನೋಡು. ಹುಡ್ಗಿ ಯಾರು ಹೇಳಪ್ಪ, ಮದುಮಗನೆ. ಇನ್ಯಾರವ್ವ? ಅದೇ ನಿಮ್ಮೂರ್ ರಾಜಕುಮಾರಿ ಆ ಹೂವಿ. ಓಹೋಹೋ, ಇಲ್ಲಿಗ್ ಬಂತು ಕತೆ. ಸ್ವಾಮಿ ಕಾರ್ಯನೂ ಆಯ್ತು, ಸ್ವಕಾರ್ಯನೂ ಆಯ್ತು. ಯಾರ್ಯಾರು ಏನೇನ್ ಪ್ರಯತ್ನ ಪಟ್ಟು ಮದುವೆ ಮಾಡ್ತಾರೆ, ನಾವು ಶೌಚಾಲಯವನ್ನ ಕಟ್ಟಿಸಿ ಆಮೇಲೆ ಮದುವೆ ಮಾಡೋಣ. ಇದು ಒಂಥರ ಕಥೆಯಲ್ಲಿ ಒಂದು ಉಪಕತೆ ಬಂದ ರೀತಿ ಆಯ್ತು ನೋಡವ. ನೀನು ಹೇಳಿದ್ದು ನಿಜ ಕಣಯ್ಯ ಮದ್ಲಿಂಗ, ಇದು ಕಥೆ ನಿಜ ಎರಡೂ ಸತ್ಯ. ಆ ಊರು ಈ ಊರು, ಅವ್ರ ಕತೆ ಇವ್ರ ಕತೆ, ನಮ್ ಕತೆ ನಿಮ್ ಕತೆ, ಒಟ್ನಲ್ಲಿ ಅದ್ಭುತವಾದ ಕತೆನೆ ಹೇಳ್ದೆ ನೋಡು. ಸ್ನೇಹಿತರೆ, ನಾವು ನೀವು ಅವರು ಇವರು ಆ ಊರ್ನವ್ರು ಈ ಊರ್ನವ್ರು ಎಲ್ರು ಸೇರಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಆಯ್ತಪ್ಪ. ಏನೇ ಒಳ್ಳೇದು ಮಾಡೋಕೋ ಒಂದು ಒಳ್ಳೆ ಮನಸ್ ಬೇಕಲ್ವಾ? ಸತ್ತೂರಿನ ಅಲ್ಲ ಅಲ್ಲ ಅಲ್ಲ, ಬದುಕಿದ ಊರಿನ ಎಲ್ಲಾ ಪ್ರಜ್ಞಾವಂತ ಜನಗಳೇ ಎಲ್ರು ಕೇಳಿ, ನಾವು ನೀವು ಸೇರಿ ಎಲ್ಲ ಒಂದು ಶೌಚಾಲಯ ಕಟ್ಟಿಸೋಣ, ಆ ಮೂಲಕ ಸ್ವಾಭಿಮಾನದ ಬದುಕನ್ನು ಕಟ್ಟೋಣ. ನಮ್ಮ ನಡಿಗೆ ಶೌಚಾಲಯ ಕಟ್ಟಿಸುವ ಕಡೆಗೆ, ನಮ್ಮ ನಡಿಗೆ ಶೌಚಾಲಯ ಕಟ್ಟಿಸುವ ಕಡೆಗೆ. ಇದುವರೆಗೂ ಒಬ್ಬ ರಾಜಕುಮಾರಿಯ ಕಥೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಅಗರ್ ಕೋಯ್ ಬಹುತ್ ಬಡಿ ಆಪದಾ ಆ ಗಯಿ ಔರ್ ಫಸಲ್ ಬರ್ಬಾದ್ ಹೋ ಗಯಿ ತೋ ಉಸ್ಕೋ ಬಿ ಬೀಮಾ ದೇನೆ ಕಿ ಯೋಜನಾ ಹಮ್ನೆ ಬನಾಯಿ. ಆವರಿಸುತ್ತಿದೆ ಸಮೃದ್ಧಿ ಪ್ರತಿ ಮನೆ ಮನೆ ಹಾಗೂ ಹಳ್ಳಿಗಳಲ್ಲಿ, ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ. ಫಸಲ್ ಬೀಮಾ ಯೋಜನೆಯ 7 ವರ್ಷಗಳ ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 0 1 5 5 1 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ಬಿಸ್ತವಳ್ಳಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಜಯಮ್ಮ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಜಗಳೂರು ತಾಲೂಕಿನ ಬಿಸ್ತವಳ್ಳಿ ಗ್ರಾಮದ ರೈತ ಮಹಿಳೆಯರಾದಂತಹ ಶ್ರೀಮತಿ ಜಯಮ್ಮ ಅವರ ಕೃಷಿ ಬದುಕಿನ ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ಜಯಮ್ಮ ಅವರೇ, ನಮಸ್ಕಾರ. ನಮಸ್ಕಾರ. ಈ ಕೃಷಿ ಜೀವನ ನಿಮ್ಗೆ ಏನನ್ಸುತ್ತೆ ಜಯಮ್ಮ ಅವರೇ? ಏನನ್ಸುತ್ತೆ ಅಂದ್ರೆ, ಮತ್ತೆ ಓದಿದ್ರೆ ಚೆನ್ನಾಗಿತ್ತು, ಓದ್ಲಿಲ್ಲ ಮತ್ತೆ ಇದನ್ನ ಬಿಸಿಲಲ್ಲಿ ಮಾಡ್ಬೇಕು ಅಂತ ನಾವು ಬಿಸಿಲಲ್ಲೇ ಮಾಡ್ತಾ ಇದೀವಿ. ಮತ್ತೆ ಬರಕ್ಕು ಸಾಯಂಕಾಲ ದನಗಳ ಕಟ್ಟಬೇಕು, ಮೈ ತೊಳಿಬೇಕು, ಕರ್ದ ಹಾಲು ಹಾಕ್ಬೇಕು ಡೈರಿಗೆ, ಮತ್ತೆ ಅದನ್ನ ಮೊಸರು ಮಾಡ್ಕೋಬೇಕು, ಕಾಸಿ ಕಡ್ದು ಸುಮ್ಮನ ಆಗಲ್ಲ. ಮತ್ತೆ ಅದನ್ನ ಜೀವನ ಮಾಡಿದ್ರೆ ನಮ್ ಜೀವನ, ಇಲ್ಲದ್ರೆ ಇಲ್ಲ. ಈ ಹೊಲದಲ್ಲಿ ಏನೇನು ಕೃಷಿ ಕಾರ್ಯಗಳನ್ನ ಮಾಡ್ತಾ ಇದ್ರೆ ನೀವು? ಮೆಕ್ಕೆಜೋಳ, ರಾಗಿ, ಜೋಳ ಮಾಡ್ತಾ ಇದೀವಿ. ಮತ್ತೆ ಒಂದ್ ಸ್ವಲ್ಪ ಅಡಕೆ ಗಿಡನ ಹಾಕಿದೀವಿ, ಅವು ಇನ್ನ ಫಸಲಿ ಬಂದ ಇಲ್ಲ. ಇನ್ನ ಸಣ್ಣ ಸೊಸೆ, ಅವು ಗೊಬ್ಬರ, ಮಣ್ಣು ಎಲ್ಲ, ನೀರು, ಡ್ರಿಪ್ ಸುತ್ತೋದು ಎಲ್ಲ ಮಾಡ್ತಾ ಇದೀವಿ. ಈಗ ಡ್ರಿಪ್ ಮಾಡಿಸಿದ ಅಡಿಕೆ ಗಿಡ? ಹಾ, ಡ್ರಿಪ್ ಮಾಡಿಸಿದೀವಿ ಅಡಿಕೆ ಗಿಡಕ್ಕೆ. ಮತ್ತೆ ಅದ್ ನೀರ್ ತಿರೋಕ್ ಹೋಗೋದು, ಕಾಂಗ್ರೆಸ್ ಗಿಡದ ಕೀಳೋದು, ಅದನ್ನೆಲ್ಲ ಮಾಡ್ತಾ ಇದೀವಿ. ಯಾವ ಟೈಮ್ಗೆ ಯಾವ ವಸ್ತು ಹಿಡಿಯಕ್ಕು, ಗೊಬ್ಬರ ಹಾಕ್ಬೇಕು ಅಂತ ಅದನ್ನೆಲ್ಲ ನೋಡ್ತೇವೆ. ಕೃಷಿಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ನೀವೇ ಕೈಮುಟ್ಟು ಮಾಡ್ತಾ ಇದ್ರೆ? ಹಾ, ನಾವೆಲ್ಲ ಕೈಮುಟ್ಟಿ ನಾವೇ ಮಾಡ್ತಾ ಇದೀವಿ ಎಲ್ಲಾ ಕೃಷಿ ಕಾರ್ಯಗಳು ಎಲ್ಲ. ಅಕ್ಕಡಿ ಬೆಳೆಗಳನ್ನ ಬೆಳೆಯಕ್ಕೆ ಹೆಚ್ಚಿನ ಆಸಕ್ತಿ ಕೊಡ್ತಾರೆ ಅಂತಂದ್ರೆ ತೊಗರಿ, ಅವ್ರಿ, ಇಂಥವನ್ನೆಲ್ಲ ನೀವು ಬೆಳಿತೀರಾ? ಹ್ಮ್, ನಾವು ತೊಗರಿ, ಅವ್ರಿ, ಅಲಸಂದಿ ಎಲ್ಲ ಬೆಳಿತಾ ಇದೀವಿ. ಅಂದ್ರೆ ಮಳೆಗಾಲ ಚೆನ್ನಾಗಿ ನಡೆಸಿದ್ರೆ ತೊಗರಿ ಮತ್ತೆ ಅಲಸಂದಿನೂ ಚೆನ್ನಾಗಾಗ್ತವೆ. ಹುಳ ಬಾದ್ನಿ ಇರಬಾರ್ದು, ಸೀಡಿ ಬೀಳಬಾರ್ದು. ಸೀಡಿ ಅಂತ ಇಂತ ಬಿದ್ರೆ ಅಲಸಂದಿ ಆಗಲ್ಲ, ಅವ್ರೇನು ಆಗಲ್ಲ. ಏನು ಅವೆಲ್ಲ ಬೀಳಲಿದ್ರೆ ಅವರೇ ಅಲಸಂದೆ ಕಾಳು, ತೊಗರಿ ಎಲ್ಲ ಬೆಳೆಯಬಹುದು, ಚೆನ್ನಾಗಿ ಬರ್ತೈತಿ ಇಳುವರಿ ಎಲ್ಲನ. ಈಗ ನೀವು ಸಾಕಷ್ಟು ಅಕ್ಕಡಿ ಬೆಳೆಗಳನ್ನ ಬೆಳಿಬೇಕಂತ ನಿಮ್ಗೆ ಏಕ ಅನಿಸುತ್ತೆ? ಏನಂದ್ರೆ ಮತ್ತೆ ಊಟಕ್ಕೆಲ್ಲ ತಗೊಳಕ್ ಆಗೋದಿಲ್ಲಲ್ಲ, ಅದಕ್ಕೋಸ್ಕರನೇ ನಾವು ಎಲ್ಲ ಬೆಳಿತಾ ಇದೀವಿ ಅಕ್ಕಡಿ ಸಕ್ಕಡಿನೆಲ್ಲನ. ಈಗ ಒಂದೇ ದಿನಸಿಂದ ಆದ್ರೆ ತಿನ್ನಕಾಗಲ್ಲ, ಎಲ್ಲ ದಿನಸವರಿ ಪದಾರ್ಥ ಇದ್ರೆ ತೀ ಊಟ ಮಾಡಬಹುದು. ಅದಕ್ಕೋಸ್ಕರನೇ ಅಲಸಂದಿ, ತೊಗರಿ, ಅವ್ರಿ ಬೆಳಿತಾ ಇದೀವಿ ಅಕ್ಕಡಿ ಕಾಳೆಲ್ಲನ. ಅಂದ್ರೆ ನಾವು ಊಟದಲ್ಲಿ ಈ ಒಂದು ಬೇಳೆ ಕಾಳುಗಳನ್ನ ದಿನನಿತ್ಯ ಸೇವಿಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀರಾ? ಹ, ಆರೋಗ್ಯಕ್ಕೆ ಒಳ್ಳೇದು. ಎಲ್ಲಾ ಕಾಳು ಮೊಳಕೆ ಕಟ್ಕೊಂಡ್ ತಿಂದ್ರೆ ಇನ್ನ ಜೀವಕ್ಕೆ ಬಹಳ ಚೆನ್ನಾಗೆ. ನಾವು ಮತ್ತೆ ಹಳ್ಳಿಯರ್ ಮತ್ತೆ ಆ ತರ ತಿನ್ಲಿಲ್ಲದ್ರೆ ನಮ್ ಕೈಲಿ ಕೆಲಸ ಮಾಡಕ್ ಆಗಲ್ಲ. ಅದನ್ನೆಲ್ಲ ಫುಡ್ ತಿಂದ್ರೆ ಮಾತ್ರ ಕೆಲಸ ಮಾಡಕ್ ಸಾಧ್ಯ. ಬರೇ ನಾವು ಬೇಳೆ ಸಾರು ಉಂಡ್ವಿ ಅಂದ್ರೆ ಆಗಲ್ಲ, ತರಕಾರಿ ಸಾರು ಉಣ್ಬೇಕು. ಬೇಳೆ ಹಾಕೊಂಡ್ ತಿನ್ನಂದ್ರೆ ಸೊಪ್ಪು ಎಲ್ಲ ತಿಂದ್ರೆ ನಮಗೆ ಹೊಲದಲ್ಲಿ ಕೆಲಸ ಮಾಡಕ್ ಆಕತಿ. ಈಗ ಕೆಲವೊಂದು ಕಾಳುಗಳನ್ನ ಮೊಳಕೆ ಕಟ್ಟಿ ನಾವು ಊಟ ಮಾಡ್ತೀವಿ ಅಂತ ಹೇಳಿದ್ರ, ಯಾವ್ಯಾವ ಅಕ್ಕಡಿ ಕಾಳುಗಳನ್ನ ಮೊಳಕೆ ಕಟ್ಟಿ ನೀವು ಆ ತರ ಮಾಡ್ತೀರಿ? ಹೆಸರು ಕಾಳು, ಮತ್ತೆ ಮಡಕೆ ಕಾಳು, ಹುಳಿ ಕಾಳು, ತೊಗರಿ ಕಾಳು ಎಲ್ಲಾನು ಮೊಳಕೆ ಕಟ್ಬೋದು. ಅದೇನು ಎಲ್ಲ ಕಟ್ಟಿ ತಿಂದ್ರೆ ಏನೋ ಒಂದ್ ಸ್ವಲ್ಪ ಒಗ್ಗಣಿಗೆಕ್ಕೆಂದು ಎದ್ದ ಆಳೊಟ್ಟಿಗೆ ತಿಂದ್ರೆ ಇನ್ನ ಬಹಳ ಒಳ್ಳೇದು. ಅಂದ್ರೆ ನಿಮ್ ಮನೆಯಲ್ಲಿ ಹಿಂದೆ ನಿಮ್ ತಂದೆ ತಾಯಿ ಕಾಲದಲ್ಲಿ ಈ ತರ ಮಾಡ್ತಾ ಇದ್ರ? ಆತರ ಮಾಡ್ತಾ ಇದ್ರು, ತಂದೆ ತಾಯಿ ಕಾಲದಲ್ಲಿ ಮಾಡ್ತಾ ಇದ್ರೆ ಅದನ್ನೇ ಅಭ್ಯಾಸ ನಾವು ಮಾಡ್ಕೊಂತ ಬಂದಾ ಇದೀವಿ. ಇವತ್ತು ಅಕ್ಕಡಿ ಕಾಳುಗಳನ್ನ ಜಾಸ್ತಿ ಬೆಳಿಲಿಲ್ಲಪ್ಪ ಅಂತಂದ್ರೆ ಇವತ್ತು ಮಾರ್ಕೆಟ್ ನೇ ತರಬೇಕಪ್ಪ ಅಂತಂದ್ರೆ ಒಂದ್ ಕೆಜಿ ಬೆಳಿಗ್ಗೆ ಸಾಕಷ್ಟು ಹಣ ಕೊಟ್ಟು ತರಬೇಕಾಗುತ್ತೆ. ಮತ್ತೆ ಈ ರೇಟ್ ಆಗೈತಲ್ಲ ತಿನ್ನಕಾಲ ಅಂತ ನಮ್ ಜಮೀನಲ್ಲಿ ನಾವು ಬೆಳ್ಕಂತ ತಿಂತೀವಿ. ಅಂದ್ರೆ ಬೆಳೆದದ್ದು ರುಚಿ ಇರ್ತೈತಿ. ಇವ್ ಅಂದ್ರೆ ಹೈಬ್ರಿಡ್ ಹಾಕಿರ್ತಾರ, ಅವು ಇರ್ತಾವ ಮಾರ್ಕೆಟ್ ನಾಗ, ಅಷ್ಟು ನೀರು ಅದನ್ನ ಕಟ್ಟಿರಲ್ಲ. ನಾವಂದ್ರೆ ಉದ್ದೇಶಪಟ್ಟು ನೀರು ಅದನ್ನ ಕಟ್ಟಿರ್ತೀವಿ, ತಿನ್ನಕ ರುಚಿನೂ ಬರ್ತೈತಿ, ಚೆನ್ನಾಗಿರ್ತಾವ ತಿನ್ನೋದೇ ಆ ಕಾಳಾಗ್ಲಿ. ಅಂದ್ರೆ ನೀವು ಜವಾರಿ ತೊಗರಿನೇ ಹೆಚ್ಚಾಗಿ ಬೆಳಿತಾ ಇದ್ದೀರಾ? ಹಾ, ಜವಾರಿ ತೊಗರಿನೇ ಹೆಚ್ಚಾಗಿ ಬೆಳೆಯೋದು, ಅವೇ ಚೆನ್ನಾಗೆ ಊಟಕ್ಕೆ. ಈಗ ಹಸಿಕಾಯಿವನ್ನೆಲ್ಲ ಮಾರಾಟ ಮಾಡ್ತೀರಾ, ಏನು ಕಾಳಿ ಬಿಟ್ಕೊಳ್ತೀರಾ? ಇಲ್ಲ ಇಲ್ಲ, ಒಣ ಕಾಳಿಗೆ ಬಿಟ್ಕೊಂತೀವಿ. ಹಸೆಕಾಯಿ ಮಾರಾಟ ಮಾಡಿದ್ರೆ ನಮಗೆ ಒಣ ಕಾಳು ಸಿಗಲ್ಲ, ಅವರೇ ಒಂದೇ ಮಾರಾಟ ಮಾಡೋದು. ತೊಗರಿ ಮಾತ್ರ 60ಗೆಂದು ಬೆಳೆ ಮಾಡ್ಕೊಂತೀವಿ ನಾವು, ಅಲಸಂದಿನೂ ಅಷ್ಟೇನಾ. ಈಗ ಅವರೇ ಹೆಚ್ಚಾಗಿ ನೀವು ಹಾಕಿದ್ರೆ ಹಸಿಕಾಯಿ ಮಾರಾಟ ಮಾಡ್ತೀರಾ, ಅಂದ್ರೆ ನಿಮಗೆ ಹಸಿಕಾಯಿಂದ ಸಾಕಷ್ಟು ಲಾಭ ಐತೆ? ಲಾಭ ಐತೆ ನಮಗೆ. ಅಂದ್ರೆ ಹೆಬ್ಬಾಳ ಅವರೇ ಅಂತಾರಲ್ಲ, ಅದ್ನ ಹತ್ರ ಹೆಬ್ಬಾಳ ಅವ್ರನ್ನ ಹಾಕೋದು, ಅದೇನ ಅಷ್ಟು ಖರ್ಚಿರಲ್ಲ. ಅದನ್ನ ಒಂದೆರಡ್ ಸರಿ ಔಷಧಿ, ಒಂದೆರಡ್ ಸರಿ ಗೊಬ್ಬರ ಹೊಡೆದ್ರೆ ಆತ ಅದಕ್ಕೇನು ತೊಂದ್ರೆ ಇಲ್ಲ. ಈಗ ತೊಗರಿ ಎಲ್ಲ ನೀವು ಕೊಯ್ದ ಮೇಲೆ, ಈಗ ಎಲ್ಲ ಕಾಳು ಬೇರ್ಪಡಿಸಿದ ಮೇಲೆ, ಈಗ ಬೇಳೆ ಅಂತಂದ್ರೆ ಯಾವ ರೀತಿ ಮಾಡ್ತೀರ? ಕೆಮ್ಮಣ್ಣು ತಂದು ಅದನ್ನ 60 ನೆನೆ ಹಾಕಿ ಒಡಿಸಿ ಮಾಡ್ತಾ ಇದೀವಿ. ಅದ್ ಮತ್ತೆ 3 ದಿವಸ ಒಣ ಹಾಕಿ ಕ್ಲೀನ್ ಆಗಿ ಅವನ್ನ ಹಸು ಮಾಡ್ಕೊಂಡು ತೊಗರಿ ಮಾಡಿದ್ರೆ ಅದು ಸಾರು ಹುಳಿ ಬರಲ್ಲ ಅಂತಾನ. ಈ ನೆನೆ ಹಾಕಿ ಒಡಿಸಿದ್ರೆ ಸಾರು ಹುಳಿ ಬರ್ತೈತಿ, ತಿನ್ನಕ್ ಆಗಲ್ಲ, ಒಂದೇ ಊಟನೇ ತಿನ್ಬೋದು ಅದನ್ನ. ಅದಕ್ಕಾಗಿ 60. ಈಗ ಕೆಮ್ಮಣ್ಣು ತಂದ್ಮೇಲೆ ಕಾಳಿಗೆ ಯಾವ ರೀತಿ ಹಚ್ಚಿದ್ರ? ಮತ್ತೆ ನಾವು ಕೆಮ್ಮಣ್ಣು ತರ್ತೀವಿ ಅಂದ್ರೆ ಅದನ್ನ ಕ್ಲೀನ್ ಆಗಿ ಸಣ್ಣ ಕುಟ್ಟಿ ಸಾಣಿಸಿ ಆ ಉಂಡಿ ಅಂತದೆಲ್ಲ ಕಡೆ ತೆಗೆದಿಟ್ಟು ಮತ್ತೆ ನೀರಿನಲ್ಲಿ ಕಲಸಿ ತೊಗರಿ ಕ್ಲೀನಾಗಿ ಅರವತ್ತಿ ಮುಚ್ಚಿ ಅದಕ್ಕೆ ಮತ್ತೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ ಕಲ್ಸ್ಬೇಕದನ್ನ. ಕಲ್ಸಿ ಆಮೇಲೆ ಎರಡು ದಿವಸ ಒಣಗಿಸಿ ಮೂರನೇ ದಿವಸದಲ್ಲಿ ಮನೆ ತಂದು ಅವನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಬೇಳೆ ಮಿಷಿನಲ್ಲಿ ಹಾಕ್ಸ್ಕೊಂಬಂದು ತೂರಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಹಂಗಾದ್ರೆ ನಾವು ವರ್ಷದ ತನನು ಬೇಳೆ ಏನಾಗಲ್ಲ, ಹುಳ ಪಡ ಏನು ಬೀಳಲ್ಲ. ಅಂದ್ರೆ ಮಿಷಿನ್ ಅಂತಂದ್ರೆ ಜೀನಿಗೆ ಹಾಕ್ಸ್ತಾರೆ ನೀವು? ಹ್ಮ್, ಜೀನಿಗೆ ಹಾಕ್ಸ್ತೇವೆ. ಕಲ್ಲಾಗ ಈಗ ಯಾರು ಹೊಡೆಯಕ್ಕಾಗಲ್ಲ, ಒಂದ್ ಸ್ವಲ್ಪ ಅಲ್ಲಲ್ಲ ಬಹಳ ತೊಗರಿ. ಮಿಷಿನ್ಗೆ ಹಾಕ್ಸ್ಕೊಂಬಂದು ತೂರ್ಕೊಂಡು ಒಂದೆರಡು ದಿವಸ ಬಿಸಿಲಿಗೆ ಒಣ ಹಾಕಿ ತೆಗೆದಿಟ್ಕೊಂಡ್ಬಿಡ್ತೇವೆ. ಒಂದ್ ಸ್ವಲ್ಪ ಪುಡಿ ಅದನ್ನ ಬೆರೆಸ್ಕೊಂಡು ವರ್ಷದ ತನನು ಏನು ಆಗಲ್ಲ, ಚೆನ್ನಾಗಿರ್ತವೆ. ಈಗ ಪುಡಿ ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರ, ಯಾವ ಪುಡಿ ಮಿಕ್ಸ್ ಮಾಡ್ತೀರ? ಇವು ಜೋಳಕ್ಕೆ ಹಾಕ ಪುಡಿ ಕೊಡ್ರಿ, ನಮ್ಗೆ ಗುಳ ಆಗ್ಲದಂಗೆ ಅಂದ್ರೆ ಊಟ ಮಾಡೋ ಅಂದ್ರೆ ಅವ್ರು ಕೊಡ್ತಾರ. ಅಂತ ಪುಡಿ ಕೊಡ್ತಾರಲ್ಲ, ನಾವ್ ಅದನ್ನ ಹಾಕಿರ್ತೀವಲ್ಲ, ಆಮೇಲೆ ನಾವು ಸಾರಿಗೆ ಕರ್ತಕಂತೀವಲ್ಲ, ಅವ್ನ ಮತ್ತೊಂದ್ಸರಿ ಕುಮ್ಮಿ ಬಿಸಿಲಿಗೆ ಒಣ ಹಾಕಿ ಕ್ಲೀನ್ ಆಗಿ ತೊಳೆದು ಬೇಸಕ್ ಹಾಕ್ತಿವಿ. ಇಲ್ಲದ್ರೆ ನಾವ್ ಹಂಗೆ ಹಾಕಿದ್ರೆ ಅದು ಸರಿ ಇರಲ್ಲ, ಊಟ ರುಚಿ ಬರಲ್ಲ. ಕ್ಲೀನ್ ಆಗಿ ಮತ್ತೆ ಪುಡಿ ಹಾಕಿರ್ತೀವಿ, ಕ್ಲೀನ್ ಮಾಡಿದ್ರೆ ತಿನ್ನಕ್ಕೆ ಚೆನ್ನಾಗಿ. ಈಗ ಮೊದ್ಲೆಲ್ಲ ತೊಗರಿ ಅರವತ್ ಮೇಲೆ ಅಂದ್ರೆ ಬೇಳೆಯನ್ನ ಮನೆಯಲ್ಲೇ ಬಿಸಿಕಲ್ಲಲ್ಲಿ ಮಾಡ್ತಾ ಇದ್ರು, ಆ ಪದ್ಧತಿ ನೀವ್ ಯಾಕೆ ಈಗ ಅನುಸರಿಸ್ತಾ ಇಲ್ಲ? ಈಗ ಅನ್ಸರಿಸ್ತಾ ಇಲ್ಲ ಅಂದ್ರೆ ಈಗಿನವ್ರ ಕೈಲಿ ಆಗೋದಿಲ್ಲಲ್ಲ, ಅದಕ್ಕೋಸ್ಕರನೇ. ಮತ್ತೆ ಈಗ ಅದನ್ನೆಲ್ಲ ಎಲ್ಲಿ ಸಣ್ಣವು ಬೇರೆ ದೊಡ್ಡವು ಬೇರೆ ನುಚ್ಚಬೇಳೆನೆ ಬೇರೆ ಮಾಡಕ್ಕ ಅದನ್ನೆಲ್ಲ ಯಾರಪ್ಪ ಈಗ ಮಾಡಾರ ಯಾರಿಲ್ಲ ಅಂತಂದು ಈಗ ಎಲ್ಲರೂ ಮಿಷಿನ್ಗೆ ಹಾಕ್ಸ್ಕೊಂಬಂದು ಏನ್ ಹಂಗ ರೆಡಿ ಮೇಡ್ ತೊಗರಿ ಅನ್ನಂಗ ತಂದಿಟ್ಕಂತ ಇದಾರ. ಬಿಸಕಲ್ಗಳು ಇಲ್ಲ, ಮತ್ತೆ ಈಗ ಯಾರು ಕೊಡ್ತಾರೆ, ಯಾರು ಕೊಡಲ್ಲ, ಅದಕ್ಕೋಸ್ಕರನೇ ಮತ್ತೆ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬರೋದು. ಈಗ ಬೇಳೆ ಅಂತಂದ್ರೆ ನೀವು ಮಾರಾಟ ಮಾಡ್ತೀರಿ, ಮನೆಗೆ ಅಷ್ಟೇ ಬೆಳ್ಕೊಳ್ತೀರ? ಜಾಸ್ತಿ ಆದ್ರೆ ಮಾರಾಟ ಮಾಡ್ತೀವಿ, ಇಷ್ಟಕ್ಕಂತ ಯಾಕೆ ಇಟ್ಕೊಳಕ್ಕೂ ಅಂತ, ಇಲ್ಲ ಸ್ವಲ್ಪ ಆದ್ರೆ ನಮ್ಮ ಮನೆಯಲ್ಲೇ ಉಪಯೋಗಿಸಿ ಅಂತೀವಿ. ಅಂದ್ರೆ ಜಾಸ್ತಿ ಆದ್ರೆ ನೀವು ತೊಗರಿ ಕಾಳು ಮಾರಾಟ ಮಾಡ್ತೀರ, ಏನ್ ಬೇಳೆ ಮಾಡಿ ಮಾರಾಟ ಮಾಡ್ತೀರ? ಕಾಳು ಮಾರಾಟ ಮಾಡ್ತೇವೆ ನಾವು ಜಾಸ್ತಿ ಆದ್ರೆ. ಅಂದ್ರೆ ಕಾಳಿಗಿನ ಬೇಳೆಯಾಗಿ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚಿನದಾಗಿ ಲಾಭ ಅಂತ ಹೇಳ್ತಾರೆ, ನೀವು ಆ ರೀತಿ ಯಾಕೆ ಮಾಡಬಾರ್ದು? ಆ ರೀತಿ ಮಾಡಬಹುದು, ಅದನ್ನ ನಮ್ಮ ಮನೆಯವರು ಏ ಬೇಡ ಬರೀ ತೊಗರಿ ಒಂದ ತಕೊಂಡ್ ಹೋಗ್ಬಿಡನ, ಬೇಳೆ ಬೇಡ, ಎಲ್ಲಿ ರಂಪ ಮಾಡಕ್ ಹೋಗಿ ಅದನ್ನೆಲ್ಲನ, ಏನು ಬೇಡ ಒಬ್ಬಳೆ ಏನ್ ಮಾಡಕತಿ ಬೇಡ ಅಂತಾರ. ಅದಕ್ಕೋಸ್ಕರ ನಮ್ಮ ಮನೆಯವರೋಸ್ಕರಕ್ಕೆ ನಾವು ಬೇಡ ಅಂತ ಕಳಿಸ್ತಾ ಇರ್ತೀವಿ ಮಾರ್ಕೆಟಿಗೆ. ಈಗ ಒಬ್ಬಂಟಿಗರಾಗಿರೋದ್ರಿಂದ ಆ ರೀತಿ ಮಾಡಕ್ಕಾಗಲ್ಲ, ಟೈಮ್ ಬೇಕಾಗುತ್ತೆ ಬೇಳೆ ಮಾಡಿ ಮಾರಾಟ ಮಾಡಕ್ಕಂದ್ರೆ. ಅಂದ್ರೆ ಕಾಳು ಅಂತಂದ್ರೆ ನೇರವಾಗಿ ನಾವ್ ಇವತ್ತೆಲ್ಲ ತುಳಸಿ ಕಣಸಗ್ಗೆ ಮಾಡಿದ್ವಪ್ಪ ಅಂತಂದ್ರೆ ಮಾರನೇ ದಿನ ಮಾರಾಟ ಮಾಡಬಹುದು ಅಂತ ಹೇಳ್ತೀರಾ. ಈಗ ಕೃಷಿ ಜೀವನ ನಿಮ್ಗೆ ಏನ್ ಅನಿಸುತ್ತೆ? ನಮಗೆ ಚೆನ್ನಾಗಿ ಅನಿಸ್ತದೆ ಕೃಷಿ ಜೀವನ, ಪರವಾಗಿಲ್ಲ. ಮತ್ತೆ ಹಿಂಗ ಮಾಡ್ಕೊಂತ ತಿನ್ಲೇಬೇಕಲ್ಲ, ಈಗ ಬಿಟ್ರೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವೆಲ್ಲ ಸಣ್ಣರು ದೊಡ್ಡರು ಮಕ್ಕಳೆಲ್ಲ ದುಡಿತಾ ಇದೀವಿ. ಈಗ ನೀವು ವಿದ್ಯಾಭ್ಯಾಸ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಹೇಳಿದ್ರ, ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತ ಏನಾದ್ರು ಅನಿಸ್ತಾ ನಿಮಗೆ? ನಾವು ವಿದ್ಯಾಭ್ಯಾಸ ಕಲ್ತಿಲ್ಲಲ್ಲ, ಮಕ್ಕಳಿಗಾಗಿ ಕಲ್ಸ್ಬೇಕು ಅಂತಾನ ನಾವು ಕಲ್ಸಿದೀವಿ. ಈಗ ಕೂಲಿ ಮಾಡಿ ಆಗ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಕಲ್ಸಿದೀವಿ ನಾವು. ಈಗ ಇದ್ರ ಜೊತೆ ನಾವು ದನ ಕರುಗಳು ಸಾಕಾಣಿಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ದನ ಕರುಗಳನ್ನ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಹೊಲದಲ್ಲಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪ ಮಜ್ಜಿಗೆ ಮೊಸರು ಇದ್ರೆ ಮಾತ್ರ ಊಟ ಸಾಧ್ಯ ಆಗೋದು, ಅದಕ್ಕೋಸ್ಕರನೇ ನಮಗೆ ದನ ಕರುಗಳು ಬಗ್ಸೋದು. ಮತ್ತೆ ಅದ್ರ ಮೇಲ್ಪಟ್ಟು ಹೊಲಕ್ಕೆ ಒಂದ್ ಸ್ವಲ್ಪ ಗೊಬ್ಬರ ಆಗ್ತತಿ ಅಂತ. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನಾವು ದಿನನಿತ್ಯ ಸೇವನೆ ಮಾಡಕಂತ ಹೇಳ್ತೀರ? ನಾವು ದಿವಸ ಮತ್ತೆ ಅದನ್ನ ಊಟ ಮಾಡಿದ್ರೆ ನಮಗೆ ಕೆಲಸ ಮಾಡಕ್ಕಾಗದ್. ಮತ್ತೆ ದನ ಕರುಗಳು ಅಂತಂದ್ರೆ ಏನ್ ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ರ, ಏನ್ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ? ಎಮ್ಮೆನ ನಾವು ಸಾಕಾಣಿಕೆ ಮಾಡಿರೋದು. ಎಮ್ಮೆ ಇದ್ರೆ ನಾವೇ ಆಡಿಸ್ಕೊಬಂದು ನಾವೇ ಕರ್ಬೋದು, ಇಲ್ಲದ್ರೆ ಗಂಡ್ ಮಕ್ಳು ಕಾಯಕತಿ ಬರ್ಲಿಲ್ಲ ಇಟ್ಕೊಂಬರ್ಲಿಲ್ಲ ಅನ್ನಕತಿ. ಇವಾದ್ರೆ ನಾವ ಮೈ ತೊಳಿಬೋದು, ಆಡಿಸ್ಕೊಂಬರ್ಬೋದು, ಕಟ್ಬೋದು, ಹಾಲ್ ಕರೆದು ಇವತ್ತೊಂದ್ ಪಕ್ಷ ಡೈರಿಗೆ ಹಾಕ್ಲಿದ್ರು ಕಾಸಿದ್ರೆ ಬೆಣ್ಣೆ ಬರ್ತಾ ಐತಿ, ಬೆಣ್ಣೆ ಮಾರ್ಬೋದು. ಅದಕ್ಕೋಸ್ಕರನೇ ನಾವು ಎಮ್ಮೆನ ಒಂದ್ ಸ್ವಲ್ಪ ಜಾಸ್ತಿ ಉಪಯೋಗಿಸೋದು. ಅಂದ್ರೆ ಈ ಎಮ್ಮೆಗಳು ಜಾಸ್ತಿ ಹಾಲು ಕೊಡಲ್ಲ, ಈ ಒಂದು ಜರ್ಸಿ ಆಕಳುಗಳು ಜಾಸ್ತಿ ಹಾಲು ಕೊಡ್ತವೆ ಅಂತೇಳಿ ಜಾಸ್ತಿ ಕೃಷಿಕರು ಈ ಒಂದು ಜರ್ಸಿ ಸಾಕಾಣಿಕೆ ಮಾಡ್ತಾ ಇದಾರೆ. ಅಂದ್ರೆ ಕಡಿಮೆ ಹಾಲು ಕೊಟ್ಟರು ಸಹ ನೀವು ಎಮ್ಮೆಗಳನ್ನ ಯಾಕೆ ಸಾಕಾಣಿಕೆ ಮಾಡಿದ್ರ? ನಮ್ಗೆ ಎಮ್ಮೆಗಳದಂದ್ರೆ ಎಮ್ಮೆದಷ್ಟು ಹಾಲು ಮೊಸರು ರುಚಿ ಬಂದಂಗೆ ಆಕಳಿಂದ ಬರಲ್ಲ, ಅದಂದ್ರೆ ಅಷ್ಟು ಇದು ಇರಲ್ಲ, ಅದನ್ನ ತಿನ್ನಕ್ಕಾಗಲ್ಲ, ಮದ ಮದ ಇರ್ತತ್ತ ಒಂದ್ ಸ್ವಲ್ಪ. ಅದಕ್ಕೋಸ್ಕರನೇ ಎಮ್ಮೆ ಹಾಲು ಬೇಕು, ಎಮ್ಮೆ ಬೆಣ್ಣೆ ಬೇಕು ಅಂತ ಬಗ್ಸ್ತಾ ಇದೀವಿ. ಈಗ ಸಾಕಷ್ಟು ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಅಂದ್ರೆ ಅದರಿಂದ ಬರ್ತಕ್ಕಂತ ಉತ್ಪನ್ನಗಳ ಲಾಭ ಅಷ್ಟೇ ನಮಗೆ ಬೇಕಾಗಿಲ್ಲ ಅಂತಂದ್ರೆ, ಇವತ್ ಬರೀ ಲಾಭಕ್ಕೋಸ್ಕರ ನಾವು ಕಟ್ಟಬಾರ್ದು. ಅಂದ್ರೆ ಹೆಚ್ಚಿನ ಲಾಭ ಸಿಗ್ಬೇಕಂತಂದ್ರೆ ಅವುಗಳ ಆರೈಕೆ ಚೆನ್ನಾಗಿ ಮಾಡ್ಬೇಕು. ನಾವು ಯಾವ ರೀತಿ ಆರೈಕೆ ಮಾಡ್ತೀರ ನೀವು? ನಾವಂದ್ರೆ ಈಗ ಹುಲ್ಲು ಸೊಪ್ಪೆ ಮೆಕ್ಕೆಜೋಳದ್ದು ಹಸೆ ಹುಲ್ಲು ಮತ್ತೆ ಒಂದ್ ಸ್ವಲ್ಪ ಏನಾರ ಪುಡ್ಡದ್ದು ಹಿಂಡಿ ಅಂತದೆಲ್ಲ ಹಾಕ್ತಾ ಇದೀವಿ. ಅದನ್ನೆಲ್ಲ ಹಾಕಿದ್ರೆ ಮತ್ತೆ ಒಂದ್ ಮೈ ತೊಳೆಯೋದು ಅದನ್ನೆಲ್ಲ ಮಾಡಿಸಿದ್ರೆ ಮಾತ್ರ ಸಾಧ್ಯ ಆಕತಿ. ಅವನ್ನೆಲ್ಲ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ತೊಳೆದ್ರೆ ಕ್ಲೀನ್ ಇರ್ಬೇಕು ಕೊಟ್ಟಿಗೆ. ಈಗ ಎಮ್ಮೆಗಳು ಕಟ್ಟುವಂತ ಮನೆಯನ್ನ ನಾವು ಸ್ವಚ್ಛತೆ ಕಾಪಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಲ್ಲಿ? ಗಲೀಜ್ ಇರಬಾರ್ದು, ಅಕ್ಕಿ ಕ್ಲೀನ್ ಇರ್ಬೇಕು, ಉಣ್ಣಿ ಮತ್ತೆ ಸೊಳ್ಳೆ ಅವೆಲ್ಲ ಕುತ್ಕೊಂತಿರ್ತವೆ, ರೋಗ ಬರ್ತತ. ಅದಕ್ಕೋಸ್ಕರನೇ ಕ್ಲೀನ್ ಆಗಿಡ್ಬೇಕು, ಸ್ವಚ್ಛತೆಯಾಗಿ ಮಾಡ್ಬೇಕು ಅಕ್ಕಿ ಎಲ್ಲ ಗೋದ್ಲೆಲ್ಲ. ಅಂದ್ರೆ ಸಾಕಷ್ಟು ಇವತ್ತು ನಾವು ಸ್ವಚ್ಛತೆ ಕಾಪಾಡಿದ್ರೆ ಹೆಚ್ಚಿನದಾಗಿ ಅವಕ್ಕೆ ರೋಗ ಬರಲ್ಲ, ಜೊತೆಗೆ ಒಳ್ಳೆಯ ಗುಣಮಟ್ಟದ ಹಾಲನ್ನ ನಾವು ತೆಗೆದುಕೊಳ್ಬಹುದು ಅಂತ ತೆಗೆದುಕೊಳ್ಬಹುದು. ಚೆನ್ನಾಗಿ ಅಂದ್ರೆ ಆಕಳಿಗಿಂತ ಎಮ್ಮೆನೆ ಚೆನ್ನಾಗಿ ಅಂದ್ರೆ ಅವು ಎಷ್ಟು ಕರಿತಾವ ಅಂದ್ರೆ ಅವು ದುಡ್ಡು ಮಾಡ್ತವೆ. ಇದಂದ್ರೆ ನಾವು ಊಟ ಮಾಡಬಹುದು, ನಮ್ಮನ್ನು ಸಾಕ್ತವೆ, ನಮ್ಮ ಹೊಲಕ್ಕೆ ಗೊಬ್ಬರನ ಆಗ್ತೈತಿ. ಈಗ ಹಾಲು ಒಂದೇ ಮಾರಾಟ ಮಾಡ್ತೀರಾ ಏನ್ ಬೆಣ್ಣೆ ಮೊಸರು ಮಜ್ಜಿಗೆ ಈ ರೀತಿ ಮಾರಾಟ ಮಾಡ್ತೀರಾ? ಹಾಲು ಅಷ್ಟನ, ಬೆಣ್ಣೆ ಸ್ವಲ್ಪ ಮಾಡ್ತೀವಿ, ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ಇನ್ನು ಉಳಿದ್ ಮಾಡ್ತಾ ಇರ್ತೀವಿ. ಈಗ ಬೆಣ್ಣೆ ಅಂತಂದ್ರೆ ಏನ್ ತುಪ್ಪ ಮಾಡಿ ಮಾರಾಟ ಮಾಡ್ತೀರಾ ನೇರವಾಗಿ ಬೆಣ್ಣೆನೆ ಮಾರಾಟ ಮಾಡ್ತೀವಿ. ಬೆಣ್ಣೆನೆ ಮಾರಾಟ ಮಾಡಿದ್ರೆ ಮಾತ್ರ ಚೆನ್ನಾಗಿ, ತುಪ್ಪ ಕಾಸಿ ಮಾರಾಟ ಮಾಡಿದ್ರೆ ನಮಗೆ ಲಾಭ ಇರಲ್ಲ ಅದ್ರಾಗೆ. ಈಗ ಮಾರಾಟ ಅಂದ್ರೆ ನೀವು ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಿ? ನಮ್ಮೂರಲ್ಲೇ ಬಂದು ತಗೊಂತಾರೆ. ಬೆಣ್ಣೆ ಐತೇನಮ್ಮ ಅಂತ ಕೇಳ್ತಾರೆ, ಹಿಂಗೆ ಅಕ್ಕಪಕ್ಕ ಹಳ್ಳಿಯವ್ರು ಬರ್ತಾರಲ್ಲ ಅವಾಗ ಐತ್ ಕೊಳ್ರಮ್ಮ ಅಂತ ನಾ ಕೊಡ್ತಾ ಇದೀವಿ. ವಾರಕ್ಕೊಂದ್ಸರಿ ಬರ್ತಾರೆ, ತಿಂಗಳಿಗೆ ಒಂದ್ಸರಿ ಬರ್ತಾರೆ. ಅವ್ರ ಟೈಮಿಗೆ ಸರಿ ಅವ್ರಿಗೆ ಯಾವಾಗ ತಿನ್ನಂಗಾಕತ್ತ ಅವಾಗ ಕೇಳ್ಕೊಂತ ಬರ್ತಾರೆ, ಎಮ್ಮೆ ಬೆಣ್ಣೆ ಚೆನ್ನಾಗೆ, ನಿಮ್ಮ ಮನೆಯಲ್ಲಿ ದನ ಇದ್ವಲ್ಲ ನೀವು ಬೆಣ್ಣೆ ಮಾಡ್ತೀರನ್ನಮ್ಮ ಹೆಂಗೆ ಅಂತ ಕೇಳಕ್ ಬರ್ತಾರೆ. ನಾವು ಕೊಡ್ತೀವಿ ಕೊಳ್ರಿ ಅಂದ್ರೆ ತಗೊಂಡ್ ಹೋಗ್ತಾರೆ ಬಂದು. ಏನ್ ಕೇಜ್ ಗಟ್ಲೆ ಕೊಡ್ತಾರೆ, ಏನ್ ಸೇರ್ ಗಟ್ಲೆ ಕೊಡ್ತಾರೆ? ನಾವು ಕೇಜ್ ಗಟ್ಲೆ ಅಂದ್ರೆ ಹಾಲು ಬೇರೆ ಎಲ್ಲ ಡೈರಿಗೆ ಹಾಕ್ತಾರಲ್ಲ, ಬೆಣ್ಣೆ ಸಿಗೋದು ಬಹಳ ಕಷ್ಟ, ಅದಕ್ಕಾಗಿ ನಾವು ಸ್ವಲ್ಪ ಬೆಣ್ಣೆ ರೇಟ್ ಜಾಸ್ತಿ ಮಾಡಿದೀವಿ. ಅಂದ್ರೆ ವರ್ಷದಲ್ಲಿ ಅಂದ್ರೆ ಮಳೆಗಾಲದಾಗ ಅದೇ ರೇಟ್ ಇರುತ್ತೆ, ಬೇಸಿಗೆಕಾಲದಲ್ಲೂ ಅದೇ ರೇಟ್ ಇರುತ್ತೆ, ಚಳಿಗಾಲದಲ್ಲೂ ಅದೇ ರೇಟ್ ಇರುತ್ತೆ, ಏನ್ ರೇಟ್ ನಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೆ? ಎಲ್ಲ ಒಂದೇ ರೇಟ್ ಅನ್ನ ನಾವು ಕೊಡೋದು. ಅವ್ರಾಗ ಇಷ್ಟ ಇದ್ರೆ ತಗೋಬಹುದು, ಕಷ್ಟದ್ರೆ ಬಿಡ್ಬೋದು, ಇಲ್ಲದ್ರೆ ಮನೆಗೆ ತಿನ್ನಕ್ಕಿರ್ತತಿ. ಮಜ್ಜಿಗೆ ಮಾಡ್ತೀರಾ, ಮಜ್ಜಿಗೆಯಿಂದ ಬೆಣ್ಣೆ ತೆಗಿತೀರ ನೀವು? ಈಗ ಮಜ್ಜಿಗೆವನ್ನೆಲ್ಲ ಯಾಕೆ ಉಪಯೋಗಿಸ್ಕೊಳ್ತೀರ? ಮಜ್ಜಿಗೆ ನಾವು ಕುಡಿಯೋವಷ್ಟು ಕುಡಿತೀವಿ, ಕುಡ್ದುಳ್ದ ದನಿಗೆ ಹಾಕ್ಬಿಡ್ತೀವಿ, ಎಮ್ಮಿಗೆ ಮುಸ್ರೆಯಲ್ಲಿ ಹಾಕ್ತಿವ, ಎಮ್ಮೆ ಕೂಡ ಸಂಪಾಗಿರ್ತವೆ. ಹಂಗ ಮಜ್ಜಿಗೆ ಏನು ಮಾರಲ್ಲ ನಾವು, ಏನು ಕೊಟ್ರೆ ಅದಾಗಿ ಒಂದ್ ಲೀಟರ್ ಮೊಸರು ಕೊಡ್ತೀವಿ ಅಷ್ಟನ್ನ.